ಅವ್ವಾ ಪಾಪ ಬೆನ್ನಕ್ಕೆ ಸಣ್ಣ ಸಣ್ಣ ಕೆಂಪ್ ಕೂಡಲೇ ಬಂದೈತೆ. ಮಗಿಗೆ ಅಮ್ಮ ಬಂದಿದೆ ಕಣವ, ಮಾರಿಗುಡಿಗೆ ಹೋಗಿ ಪೂಜೆ ಮಾಡ್ಸವ್ ನಡಿ. ಎಲೆಗೊಂಟಿದೀರಾ ಅಮ್ಮ ಮಗಳು? ಮಗುಗೆ ಅಮ್ಮ ಬಂದಿದೆ ಆಸಕ, ಮಾರಿಗುಡಿಗೆ ಹೋಗಿ ಮೊಸರಾಕ್ ಬರ್ತೀವಿ. ನೀವು ಮೊದ್ಲು ಹೋಗ್ಬೇಕಾಗಿರೋದು ಆಸ್ಪತ್ರೆಗೆ. ನಿನ್ ಮಗುಗೆ ದಡರ ರುಬೆಲ್ಲ ಲಸಿಕೆ ಹಾಕ್ಸಿದ್ಯೇನವ? ಹಳ್ಳಿಗೆ ಹೋಗಿದ್ವಾ ಜಾತ್ರೆಗೆ? ಮರ್ತ ಹೋಯ್ತು ನೋಡು. ಮಕ್ಕಳಿಗೆ 9 ತಿಂಗಳು ಮತ್ತೆ 1.5 ವರ್ಷಕ್ಕೆ ತಪ್ಪದೆ ದಡರ ರುಬೆಲ್ಲ ಲಸಿಕೆ ಹಾಕಿಸ್ಬೇಕು ಕಣವ. ಇಲ್ದಿದ್ರೆ ನೆಗಡಿ ಜ್ವರ ಬಂದು ಮೈ ಮೇಲೆಲ್ಲ ಕೆಂಪ್ ದದ್ದಾಗೋಯ್ತದೆ. ಈಗ್ಲೂ ತಡವಾಗಿಲ್ಲ ಕಣವ, ಮೊದ್ಲು ಆಸ್ಪತ್ರೆಗೆ ಹೋಗಿ. ಜ್ವರ ಸಂಪೂರ್ಣ ಕಡಿಮೆ ಆದ್ಮ್ಯಾಕೆ ತಪ್ಪದೆ ದಡಾರ ರುಬೆಲ್ಲ ಲಸಿಕೆ ಹಾಕ್ಸಿ. ನಿರ್ಲಕ್ಷ್ಯ ಮಾಡಿದ್ರೆ ನ್ಯೂಮೋನಿಯಾ ಆಗೋಯ್ತದೆ ಜೋಪಾನ. ನನ್ ಮಾತ್ ನೆನ್ಪಿಟ್ಕೊಳವ. ದಡಾರ ರುಬೆಲ್ಲ ಸಾಂಕ್ರಾಮಿಕ ರೋಗವಾಗಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿದ ಮಕ್ಕಳಲ್ಲಿ ಗಾಳಿ ಮೂಲಕ ಬಹುಬೇಗ ಹರಡುತ್ತದೆ. ಕಾಯಿಲೆಯ ತೀವ್ರತೆ ಹೆಚ್ಚಾಗಿರುತ್ತದೆ. ನಿರ್ಲಕ್ಷ್ಯ ಮಾಡದಿರಿ, ನಿಮ್ಮ ಮಕ್ಕಳಿಗೆ ಇಂದೇ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರಾ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೇದು ಹೆಣ್ಣಾದ್ರೆ ಕೆಟ್ಟದ್ದು ಅನ್ನುವಂತ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡ್ಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ. ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ. ಯಾವುದೇ ಕಾರಣಕ್ಕೂ ಅವಳು ಹೊರೆಯಾಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳಿ ಕಾರ್ಯಕ್ರಮ ವೇಗಿಲೆ ಮಿಡಿತ. ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಕೆಎಂ ಅಂತ. ನಾನು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಚಾಲ್ತಿಯಲ್ಲಿರುವ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ಯೋಜನೆ ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ರೈತ ಬಂದರೆ ನಾನು ನಿಮಗೆ ಈ ದಿನ ತಿಳಿಸಬೇಕು ಅಂತ ಬಂದಿರತಕ್ಕಂಥ ವಿಚಾರ ಬಂದ್ಬಿಟ್ಟು ಮೇಘದೂತ್ ಎಂಬ ಮೊಬೈಲ್ ಆ್ಯಪ್, ಅಂದರೆ ನಾವು ಇದನ್ನು ಇನ್ನೊಂಥರ ಮೇಘದೂತ್ ಮುನ್ಸೂಚನಾ ಮಾರ್ಗದರ್ಶಿ ಅಂತಲೂ ಸಹ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ರೈತರು ಕೃಷಿಯಲ್ಲಿ ಅನುಭವಿಸುತ್ತಿರುವ ನಷ್ಟಗಳಿಗೆ ಕಾರಣ ಏನಪ್ಪ ಅಂದರೆ, ಮೊದಲನೇದಾಗಿ ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದೇ ಹವಾಮಾನದಲ್ಲಾಗ್ತಿರ್ತಕ್ಕಂಥ ವ್ಯತಿರಿಕ್ತ ಬದಲಾವಣೆಗಳು. ಉದಾಹರಣೆಗೆ ಅಕಾಲಿಕ ಮಳೆ ಇರ್ಬೋದು, ಅಥವಾ ಶೀತಗಾಳಿ ಇರ್ಬೋದು, ಅಥವಾ ತಾಪಮಾನದ ಏರಿಳಿತ ಇರ್ಬೋದು. ಅಂದರೆ ಈ ಎಲ್ಲ ಅಂಶಗಳು ಸೇರ್ಕೊಂಡು ಕೃಷಿಯಲ್ಲಿ ರೈತರಿಗೆ ಗಣನೀಯ ಪ್ರಮಾಣದ ನಷ್ಟವನ್ನು ಮಾಡ್ತಾ ಇದ್ದಾವೆ. ಹೇಗಪ್ಪ ಅಂದರೆ, ಉತ್ಪಾದನಾ ವೆಚ್ಚವನ್ನು ಜಾಸ್ತಿ ಮಾಡ್ತಾ ಇದ್ದಾವೆ, ರೈತರಿಗೆ ಬರ್ತಕ್ಕಂಥ ಇಳುವರಿ ಮುಖಾಂತರ ಬರ್ತಕ್ಕಂಥ ಆದಾಯವನ್ನು ಕಡಿಮೆ ಮಾಡ್ತಾ ಇದ್ದಾವೆ. ಸೊ ಇದನ್ನಕ್ಕೆಲ್ಲ ಪರಿಹಾರ ಏನಪ್ಪ ಅಂದರೆ, ನಮ್ಮ ರೈತರಿಗೆ ಸಮಯಕ್ಕೆ ಸರಿಯಾಗಿ ಹವಾಮಾನ ಮುನ್ಸೂಚನೆಯನ್ನು ತಲುಪಿಸ್ಬೇಕು. ಹವಾಮಾನ ಮುನ್ಸೂಚನೆಯ ಜೊತೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೃಷಿಯ ಬೆಳೆಗಳಲ್ಲಿ ಅಥವಾ ಬೇಸಾಯ ಕ್ರಮಗಳಲ್ಲಿ ಕೆಲವೊಂದು ವೈಜ್ಞಾನಿಕ ಬದಲಾವಣೆಗಳು ಆಗ್ತಾನೆ ಇರ್ತವೆ. ಅದರಿಂದ ನಮ್ಮ ಕೇಂದ್ರ ಸರ್ಕಾರ ಮನಗಂಡುಬಿಟ್ಟು ರೈತರಿಗೆ ಹವಾಮಾನ ಮುನ್ಸೂಚನೆಯ ಜೊತೆ ಜೊತೆಗೆ ವೈಜ್ಞಾನಿಕ ಬೆಳೆ ಸಲಹೆಗಳನ್ನು ತಲುಪಿಸಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಆ್ಯಪ್ನ ಡೆವಲಪ್ ಮಾಡಿದೆ. ಈ ಒಂದು ಅಪ್ಲಿಕೇಶನ್ ಅಂದರೆ ಮೊಬೈಲ್ ಆ್ಯಪ್ನ ಭಾರತ ಹವಾಮಾನ ಇಲಾಖೆ ನವದೆಹಲಿ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಅಂತ ಇದೆ ಪುಣೆಯಲ್ಲಿ, ಈ ಎರಡು ಸಂಸ್ಥೆಗಳು ಒಗ್ಗೂಡಿ ಇಡೀ ಜಗತ್ತಿಗೆ ಪರಿಚಯ ಮಾಡಿದೆ. ಈ ಒಂದು ಆ್ಯಪನ್ನು ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೋದು ಅಂದರೆ, ಆಲ್ಮೋಸ್ಟ್ ಈಗ ಎಲ್ಲ ರೈತರ ಹತ್ರನೂ ಈಗ ಆಂಡ್ರಾಯ್ಡ್ ಮೊಬೈಲ್ ಬಳಕೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ಲೇಸ್ಟೋರಿಗೆ ಹೋದರೆ ಅದರಲ್ಲಿ ಮೇಘದೂತ್ ಅಂತ ಟೈಪ್ ಮಾಡಿದರೆ ಬರುತ್ತೆ. ಆ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಬೇಕು. ಈ ಇನ್ಸ್ಟಾಲ್ ಆದಮೇಲೆ ಹಲವಾರು ಹಂತಗಳಿದ್ದಾವೆ, ಆ ಹಂತಗಳನ್ನು ನಾನು ಹೇಳದಂತೆ ಮಾಡ್ಕೊಂಡ್ರೆ ನೀವು ಈ ಒಂದು ಆ್ಯಪಲ್ಲಿ ಬರ್ತಕ್ಕಂಥ ಹವಾಮಾನ ಮುನ್ಸೂಚನೆ ಮತ್ತು ಬೆಳೆ ಸಲಹೆಗಳನ್ನು ಸಕ್ಸಸ್ಫುಲ್ ಆಗಿ ತಗೊಬೋದು. ಡೌನ್ಲೋಡ್ ಮಾಡಿದ ನಂತರ ಮೊದಲಿಗೆ ನೀವು ಸೈನ್ ಅಪ್ ಮಾಡಬೇಕು, ಲಾಗಿನ್ ಅಲ್ಲ, ಸೈನ್ ಅಪ್ ಮಾಡಬೇಕು. ಆ ಒಂದು ಹಸಿರು ಬಣ್ಣದ ಗೆರೆ ಬರುತ್ತೆ, ಅದರ ಮೇಲೆ ಸೈನ್ ಅಪ್ ಅಂತ ಇರುತ್ತೆ, ಅಲ್ಲಿ ಸೈನ್ ಅಪ್ ಮಾಡಬೇಕು. ಆ ನಂತರ ನಿಮ್ಮ ವೈಯಕ್ತಿಕ ದಾಖಲೆಗಳನ್ನು, ಅಂದರೆ ನಿಮ್ಮ ಹೆಸರು, ಫೋನ್ ನಂಬರು, ನಿಮಗೆ ಯಾವ ಭಾಷೆ ಬೇಕು, ನಿಮ್ಮ ಸ್ಥಳದ ಮಾಹಿತಿ ಅಂದರೆ ರಾಜ್ಯ, ಜಿಲ್ಲೆ, ತಾಲೂಕು ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿನೂ ಸಹ ಕೇಳ್ತಾ ಇದೆ ಆ್ಯಪ್. ಗ್ರಾಮ ಪಂಚಾಯತಿ ಹೆಸರನ್ನು ಸಹ ನೀಟಾಗಿ ನೀವು ಅಲ್ಲಿ ಫೀಡ್ ಮಾಡಿ ನೋಂದಣಿ ಅಥವಾ ರಿಜಿಸ್ಟರ್ ಅಂತ ಕೊಟ್ಟರೆ ನೀವು ರಿಜಿಸ್ಟರ್ ಆಗ್ತೀರಿ. ನೆಕ್ಸ್ಟ್ ಲಾಗಿನ್ ಆಗ್ಬೋದು ಆ ಒಂದು ಆ್ಯಪಲ್ಲಿ. ಲಾಗಿನ್ ಆದ್ಮೇಲೆ ಓಪನ್ ಮಾಡಿದ್ರೆ ಮುಖಪುಟ ಅಂತ ಕರಿತೀವಿ ನಾವು, ಹೋಮ್ ಪೇಜ್. ಅದರಲ್ಲಿ ಏನು ಡಿಸ್ಪ್ಲೇ ಆಗುತ್ತೆ, ಆ ಜಿಲ್ಲೆಯ ಮುಂದಿನ 5 ದಿನಗಳ ಹವಾಮಾನ ಮುನ್ಸೂಚನೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದರ ಜೊತೆ ಜೊತೆಗೆ ಕೆಳಗಡೆ ಆ ಜಿಲ್ಲಾವಾರು ಬೆಳೀತಕ್ಕಂಥ ಬೆಳೆಗಳ ವೈಜ್ಞಾನಿಕ ಸಲಹೆಗಳು ಸಹ ನಿಮಗೆ ಈ ಒಂದು ಆ್ಯಪಲ್ಲಿ ಲಭ್ಯವಿರುತ್ತೆ. ರೈತರಿಗಾಗಿರಲಿ ಅಥವಾ ಸಾಮಾನ್ಯ ಮನುಷ್ಯರಿಗೆ ಒಂದು ಅನುಮಾನ ಬಂದೇ ಬರುತ್ತೆ, ಈ ಆ್ಯಪಲ್ ಬರ್ತಕ್ಕಂಥ ಹವಾಮಾನ ಮುನ್ಸೂಚನೆ ಸರಿಯಾಗಿದೆಯಾ, ನಿಖರವಾಗಿದೆಯಾ ಅಂತ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ, ಈ ಒಂದು ಅಪ್ಲಿಕೇಶನ್ನಲ್ಲಿ 3 ವಿಭಾಗಗಳಿರುತ್ತೆ, ಹವಾಮಾನ ಮುನ್ಸೂಚನೆ, ಭೂತಕಾಲದ ಹವಾಮಾನ ಮತ್ತು ವರ್ತಮಾನದ ಹವಾಮಾನ ಅಂತ. ಈ ಒಂದು ಇದರಲ್ಲಿ ನೀವೊಂದು ಭೂತಕಾಲದ ಹವಾಮಾನವನ್ನು ನೀವು ನೆನಪಿಟ್ಕೊಂಡು ಅಥವಾ ಒಂದು ಕಡೆ ಬರೆದಿಟ್ಕೊಂಡ್ರೂ ಸಹ ನೀವು ಹವಾಮಾನ ಮುನ್ಸೂಚನೆ ಅಥವಾ ವರ್ತಮಾನದ ಹವಾಮಾನ, ನಿನ್ನೆಯ ಒಂದು ಹವಾಮಾನ ಮುನ್ಸೂಚನೆಯನ್ನು ನೀವು ಒಂದು ಕಡೆ ಬರೆದಿಟ್ಕೊಂಡು ಇವತ್ತಿಂದು ನೀವು ಡಿಸ್ಪ್ಲೇ ಆಗ್ತಾ ಇರುತ್ತೆ ವರ್ತಮಾನ ಹವಾಮಾನ ಅಂತ, ಅಲ್ಲಿ ನೋಡಿದರೆ ನಿಮಗೆ ಡಿಸ್ಪ್ಲೇ ಆಗ್ಬಿಡುತ್ತೆ. ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಈ ಒಂದು ಅಪ್ಲಿಕೇಶನ್ ನಿಖರತೆ ಎಷ್ಟಿದೆ ಅಂತ. ಇದೆಲ್ಲ ಆದ ನಂತರ ನೀವೇನು ಮಾಡ್ಬೋದು ಅಂದರೆ, ನಮ್ಮ ಭಾರತ ದೇಶದ 520 ಜಿಲ್ಲೆಗಳ ಹವಾಮಾನ ಮುನ್ಸೂಚನೆಯನ್ನು ಸಹ ನೀವು ಈ ಒಂದು ಮೊಬೈಲ್ ಆ್ಯಪ್ನಲ್ಲಿ ನೋಡಬಹುದು. ಮತ್ತೆ ನಮ್ಮ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 9638894144. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೇಳಿ, ಜೈವಿಕ ಪೀಡನಾಶಕಗಳು ಮತ್ತು ಕೃಷಿಗೆ ಅವುಗಳ ಮಹತ್ವ ಕುರಿತು ದಾವಣಗೆರೆ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಟಿಜಿ ಅವಿನಾಶ್ ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಪೀಡನಾಶಕಗಳು ಮತ್ತು ಕೃಷಿಯಲ್ಲಿ ಅವುಗಳ ಮಹತ್ವ, ಇದರ ಬಗ್ಗೆ ನಾವು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕುರಿತಂತೆ ನಿಮಗೆ ಮಾಹಿತಿ ಮಾಡಿಕೊಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ದಾವಣಗೆರೆಯ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾಕ್ಟರ್ ಟಿ ಜಿ ಅವಿನಾಶ್ ಅವರು. ನಮಸ್ಕಾರ ಅವಿನಾಶ್ ಅವರಿಗೆ. ನಮಸ್ಕಾರ ಸರ್, ನಿಮಗೂ ಕೂಡ ವಂದನೆಗಳು, ಜೊತೆಗೆ ಎಲ್ಲ ರೈತ ಬಾಂಧವರಿಗೂ ಕೂಡ ವಂದನೆಗಳು. ಅವಿನಾಶ್ ಅವರೇ, ಈಗ ನಾವು ಕೃಷಿಯಲ್ಲಿ ಸಾಕಷ್ಟು ಈ ಪೀಡನಾಶಕಗಳನ್ನು ಬಳಸ್ತೀವಿ, ಅವು ರಾಸಾಯನಿಕ ಇರ್ಬೋದು, ಬೇರೆ ಸಾವಯವ ಇದರಲ್ಲೂ ಕೆಲವೆಲ್ಲ ಬಳಸ್ತಾರೆ. ಅಂದರೆ ಸಾವಯವ ಇದರಲ್ಲಿ ಅವರೇ ತಯಾರು ಮಾಡಿ ಕೆಲವು ಪೀಡನಾಶಕಗಳನ್ನು ನಮ್ಮ ರೈತರು ಕೃಷಿಯಲ್ಲಿ ಬಳಸೋದನ್ನು ನಾವು ಕೇಳಿದ್ದೀವಿ. ಇವತ್ತು ತಾವು ಈ ಜೈವಿಕ ಪೀಡನಾಶಕಗಳು ಮತ್ತು ಕೃಷಿಯಲ್ಲಿ ಅವುಗಳ ಮಹತ್ವ, ಇದರ ಬಗ್ಗೆ ತಾವು ಮಾಹಿತಿ ಮಾಡಿಕೊಡ್ಬೇಕು. ಅಂದರೆ ಮೊದಲಿಗೆ ನಾವು ಮಾತಾಡೋದಾದರೆ, ಈ ಜೈವಿಕ ಪೀಡನಾಶಕಗಳು ಅಂದರೆ ಏನು? ಜೈವಿಕ ಪೀಡನಾಶಕಗಳು ಅಂದರೆ ಹೆಸರೇ ಸೂಚಿಸುವಂತೆ, ಸೊ ಒಂದು ಜೀವಿ ಇನ್ನೊಂದು ಜೀವಿಯನ್ನ ತಿಂದು ಆ ಒಂದು ಜೀವಿಯನ್ನ ಒಂದು ಸಂತಾನೋತ್ಪತ್ತಿಯನ್ನ ತಡೆಗಟ್ಟುವಂತಹ ಒಂದು ವಿಧಾನವನ್ನು ನಾವು ಈ ಜೈವಿಕ ಪೀಡನಾಶಕಗಳು ಅಂತಂದು ಕರಿತೇವೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ರಾಸಾಯನಿಕ ಯುಕ್ತವಾದಂತಹ ಒಂದು ಪೀಡನಾಶಕ ಆಗಿರೋದಿಲ್ಲ. ಇದರಲ್ಲಿ ನಾನು ಮೊದಲೇ ತಿಳಿಸಿದಂತೆ, ಸೊ ಒಂದು ಜೀವಿ ಸೊ ಇನ್ನೊಂದು ಜೀವಿಯ ಮೇಲೆ ಹೋಗಿ ಆ ಜೀವಿಯ ಒಂದು ಜೀವನ ಚಕ್ರ ಏನಿರುತ್ತೆ ಅದನ್ನು ಮುಂದೆ ಕಂಟಿನ್ಯೂ ಆಗದೇ ಇರೋ ರೀತಿಯಲ್ಲಿ ಒಂದು ತಡೆಗಟ್ಟುವಲ್ಲಿ ಇದೊಂದು ಸಹಕಾರಿಯಾಗುತ್ತೆ. ಸೊ ಇಂತಹ ಒಂದು ಏನೇನು ಜೀವಿಗಳಿದ್ದಾವೆ ಅವುಗಳನ್ನು ನಾವು ಜೈವಿಕ ಪೀಡನಾಶಕಗಳು ಅಂತಂದು ಕರಿತೀವಿ. ಇದರಲ್ಲಿ ಇವನ್ನ ವರ್ಗೀಕರಣ ಮಾಡೋದಾದರೆ ಎರಡು ರೀತಿ ಹೇಳ್ಬೋದು. ಒಂದು ಜೈವಿಕ ಕೀಟನಾಶಕಗಳು, ಇನ್ನೊಂದು ಜೈವಿಕ ರೋಗನಾಶಕಗಳು ಅಂತಂದು ನಾವು ಎರಡು ರೀತಿಯಲ್ಲಿ ನಾವು ಇದನ್ನು ವರ್ಗೀಕರಿಸಬಹುದು. ಸೊ ಇದಿಷ್ಟು ಒಂದು ಜೈವಿಕ ಒಂದು ಕೀಟನಾಶಕಗಳ ಬಗ್ಗೆ ಒಂದು ಮುನ್ನೆಲೆ. ಈಗ ಅಲ್ಲಿ ಮುಖ್ಯ ಉದ್ದೇಶ ಕೀಟನಾಶಕಗಳು ಜೈವಿಕ ಇರಬಹುದು ರಾಸಾಯನಿಕ ಇರಬಹುದು, ನಾವು ಅಲ್ಲಿ ಮುಖ್ಯ ಉದ್ದೇಶ ಏನು, ನಮಗೆ ಕೃಷಿಯಲ್ಲಿ ಕಂಡು ಬರೋಂಥ ಒಂದು ಕೀಟಗಳನ್ನಿರ್ಬೋದು ಅಥವಾ ರೋಗಗಳನ್ನು ನಾಶ ಮಾಡೋಂಥದ್ದು, ಅಂದರೆ ನಮ್ಮ ಬೆಳೆಗೆ ಏನು ತೊಂದರೆ ಕೊಡ್ತಾವಲ್ಲ ಅವುಗಳನ್ನು ನಾಶ ಮಾಡೋಂಥ ಒಂದು ಉದ್ದೇಶ ಇದಿರುತ್ತೆ. ಅದರಲ್ಲಿ ಈಗ ಜೈವಿಕ ಪೀಡನಾಶಕಗಳು ಮತ್ತು ರಾಸಾಯನಿಕ ಪೀಡನಾಶಕಗಳು ಅಂತ ನಾವು ಏನು ವ್ಯತ್ಯಾಸ ಮಾಡ್ತೀವಲ್ಲ, ಇದರ ಏನು ವ್ಯತ್ಯಾಸ ಇದೆ ಅಂತ, ಅದಕ್ಕೆ ಏನು ನಾವು ಡಿಫ್ರೆನ್ಸನ್ನು ಕಾಣ್ಕೋಬೋದು? ಜೈವಿಕ ಪೀಡನಾಶಕಗಳು ಸೊ ಇವುಗಳು ಜೀವ ಇರತಕ್ಕಂತಹ ಒಂದು ಪೀಡನಾಶಕಗಳು, ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೆಮಿಕಲ್ ನಾವು ಉಪಯೋಗಿಸೋದಿರಲಿಲ್ಲ. ನಮ್ಮ ರಾಸಾಯನಿಕದಲ್ಲಿ ಏನಾಗುತ್ತೆ ಅಂತಂದರೆ ನಾವು ಕೆಮಿಕಲ್ ಸಬ್ಸ್ಟೆನ್ಸ್ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯಂಥ ಜೀವ ಇರದೇ ಇರತಕ್ಕಂಥ ಒಂದು ವಸ್ತು, ಜೀವ ಇರೋ ವಸ್ತುವನ್ನು ಅದನ್ನು ಕೆಮಿಕಲಿ ಅದನ್ನು ಸಪ್ರೆಸ್ ಮಾಡುವಂಥ ಒಂದು ವಿಧಾನವನ್ನು ಇದು ರಾಸಾಯನಿಕವಾಗಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಹಸಿರು ಕ್ರಾಂತಿಯ ನಂತರ ಏನು ನಮಗೆ ಚಾಲೆಂಜ್ ಇತ್ತು ಏನಪ್ಪಾ ಅಂತಂದರೆ ನಮ್ಮ ಇರ್ತಕ್ಕಂತಹ ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಆಹಾರ ಉತ್ಪಾದನೆಯನ್ನು ಮಾಡಬೇಕು ಅಂತಂದು ಅದನ್ನು ಒಂದು ಉತ್ಪಾದನೆಯನ್ನು ಮಾಡೋ ಉದ್ದೇಶದಿಂದ ನಾವು ಹೆಚ್ಚೆಚ್ಚಾಗಿ ಕೃಷಿಯಲ್ಲಿ ಈ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿದಂಥ ಒಂದು ಒಂದು ಒಂದು ನಡೆ ಪ್ರಾರಂಭವಾಯಿತು ಹಸಿರು ಕ್ರಾಂತಿಯ ನಂತರ. ಈ ಜೈವಿಕ ಕೀಟನಾಶಕಗಳು ಇವು ಈ ಇತ್ತೀಚಿನ ದಿನಗಳಲ್ಲಿ ಬಹಳ ಉಪಯೋಗಕಾರಿಯಾಗಿವೆ. ಒಂದೇ ಮಾತಲ್ಲಿ ಹೇಳೋದಾದರೆ ಈ ಜೈವಿಕ ಕೀಟನಾಶಕಗಳು ಈ ಒಂದು ಪರಿಸರಕ್ಕೆ ಯಾವುದೇ ರೀತಿಯಾದಂಥ ಒಂದು ಹಾನಿಯನ್ನು ಮಾಡೋದಿಲ್ಲ. ಆದರೆ ಈ ರಾಸಾಯನಿಕ ಕೀಟನಾಶಕಗಳು ನಾವು ಏನು ಬಳಸ್ತೀವಿ, ಸೊ ಅವು ನಾವು ತಿಂತಕ್ಕಂತಹ ಆಹಾರ ಪದಾರ್ಥದಲ್ಲೇ ಸೇರ್ಕೊಂಬಿಟ್ಟು ಸೊ ನಾವು ಅದನ್ನು ಸೇವಿಸೋದ್ರಿಂದ ಅನೇಕ ಈ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋದು ಬಹಳ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮನುಷ್ಯರ ಆಯಸ್ಸೆ ಕೂಡ ಒಂದು 60-70 ಆಗ್ತಾ ಬರ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಕೃಷಿಯಲ್ಲಿ ಹೆಚ್ಚು ಹೆಚ್ಚಾಗಿ ನಾವು ರಾಸಾಯನಿಕಗಳನ್ನು ಬಳಸ್ತಕ್ಕಂಥದ್ದು. ಸೊ ಅದಕ್ಕೆ ಈಗ ಪರ್ಯಾಯವಾಗಿ ನಾವು ಇದು ರೈಟ್ ಟೈಮ್, ಸೊ ಅದಕ್ಕೆ ಪರ್ಯಾಯವಾಗಿ ನಾವು ಜೈವಿಕವಾಗಿದ್ದಂತಹ ಒಂದು ಕೃಷಿಯನ್ನು ಮಾಡುವುದು ಒಂದು ಅತ್ಯವಶ್ಯಕವಾಗಿದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಜೈವಿಕ ಕೀಟನಾಶಕಗಳಿಗೂ ಮತ್ತು ನಾವು ರಾಸಾಯನಿಕ ಕೀಟನಾಶಕಗಳನ್ನು ಈ ರೀತಿಯಾಗಿ ನಾವು ವಿಂಗಡಣೆಯನ್ನು ಮಾಡಬಹುದು. ಅಂದರೆ ನಾವು ಒಟ್ಟಾರೆಯಾಗಿ ಹೇಳ್ಬೋದು ಅಂದರೆ ಜೈವಿಕ ಕೀಟನಾಶಕಗಳು ಅಂದರೆ ಅದರಿಂದ ನಮ್ಮ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯಾಗೋದಿಲ್ಲ. ಆದರೆ ರಾಸಾಯನಿಕ ನಾವು ಕೀಟನಾಶಕಗಳು ನಮ್ಮ ರೈತರು ಏನು ಬಳಸ್ತಾರೆ ಅದರಿಂದ ನಮ್ಮ ಆಹಾರದಲ್ಲಿ ಆ ರಾಸಾಯನಿಕ ಒಂದು ಅಂಶ ಸೇರಿಕೊಂಡು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ತಾವು ಹೇಳ್ತೀರಾ. ಈ ಜೈವಿಕ ಕೀಟನಾಶಕಗಳ ಹೇಳಿದ್ರಲ್ಲ, ಈಗ ನಮ್ಮ ರೈತರು ಜೈವಿಕ ಕೀಟನಾಶಕಗಳನ್ನೇ ಬಳಸಬೇಕು ಅಂದರೆ ಅವು ಯಾವ್ಯಾವ ಇದಾವೆ ಅದರ ಬಗ್ಗೆ ಹೇಳಿ. ಜೈವಿಕ ಕೀಟನಾಶಕಗಳಲ್ಲಿ ಪ್ರಮುಖವಾಗಿ ನಮ್ಮ ಕೀಟಗಳನ್ನು ತಡೆಗಟ್ಟಕ ಕ್ರಮದಲ್ಲಿ ನೋಡೋದಾದರೆ, ಸೊ ಮೊದಲನೇದಾಗಿ ನಮಗೆ ಬೆವೇರಿಯಾ ಬೆಸಿಯಾನ್ ಅಂತ ಇದೆ. ಸೊ ಅದೇ ರೀತಿ ಮೆಟರೈಸಿಯಂ ಅನಿಸೋಪಿಲೆ ಅಂತ ಇದೆ. ಸೊ ಅದೇ ರೀತಿ ವರ್ಟಿಸಿಲಿಯಂ ಲೆಕ್ಯಾನಿ ಅಂತಿದೆ. ಅದೇ ರೀತಿ ಟ್ರೈಕೋಡರ್ಮಾ ಆರ್ಜಿಯಾನಮ್, ಟ್ರೈಕೋಡರ್ಮಾ ವೀರಿಡೆ ಮತ್ತು ಸೂಡಮೊನಸ್ ಫ್ಲೋರೆಸೆನ್ಸ್. ಸೊ ಈ ರೀತಿ. ಸೊ ಅದರ ಜೊತೆಗೆ ನಾವು ಇತ್ತೀಚಿನ ದಿನದಲ್ಲಿ ಮೆಟರೈಸಿಯಂ ರಿಲೇ ಅಂತಲೂ ಕೂಡ ಇದೆ. ಸೊ ಇವಿಷ್ಟು ಪ್ರಮುಖವಾದಂತಹ ಒಂದು ಜೈವಿಕ ಕೀಟನಾಶಕಗಳು. ಒಂದೊಂದಾಗಿ ನಾವು ಇವುಗಳ ಒಂದು ಗುಣಲಕ್ಷಣ ಮತ್ತು ಇವು ಕೀಟಗಳಿಗೆ ಯಾವ ರೀತಿ ಒಂದು ಹಾನಿಯನ್ನು ಮಾಡ್ತವೆ, ಅವನ್ನ ತಡೆಗಟ್ಟಲು ಯಾವ ರೀತಿ ಸಹಕರಿಸ್ತವೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಮೊದಲನೇದಾಗಿ ಈ ಎಲ್ಲ ಜೈವಿಕ ಕೀಟನಾಶಕಗಳು ನಮ್ಮ ವಾತಾವರಣದಲ್ಲಿರ್ತಕ್ಕಂತಹ ಏನು ಆರ್ದ್ರತೆ, ರಿಲೇಟಿವ್ ಹ್ಯುಮಿಡಿಟಿ ಅಂತ ಕರಿತೀವಿ, ಮತ್ತು ಟೆಂಪರೇಚರು ಮತ್ತು ಮಳೆ, ಇವಿಷ್ಟನ್ನು ಕೂಡ ಅವಲಂಬಿತವಾಗಿರ್ತವೆ. ನಮ್ಮ ವಾತಾವರಣದಲ್ಲಿ ಯಾವಾಗ ಅವಕ್ಕೆ ಕಂಜಿನಿಯಲ್ ಆಗಿರೋಂತಹ ಒಂದು ಒಂದು ಮಳೆ ಪ್ರದೇಶ ಇರುತ್ತೆ, ಜೊತೆಗೆ ಆರ್ದ್ರತೆ ಇರುತ್ತೆ, ಸೊ ಅವಾಗ ಈ ಒಂದು ಜೈವಿಕ ಕೀಟನಾಶಕಗಳ ಒಂದು ಸಂತತಿನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಖ್ಯವಾದಂತಹ ಒಂದು ಅಂಶವನ್ನು ಏನು ಗಮನಿಸ್ಬೇಕಪ್ಪ ಅಂತಂದರೆ, ಸೊ ಈ ಒಂದು ಜೈವಿಕ ಕೀಟನಾಶಕಗಳು ನಮ್ಮ ಏನು ಒಂದು ಫೀಲ್ಡ್ ಕ್ರಾಪ್ಸ್ ಅಂತ ಏನು ಕರಿತೀವಿ, ಸೊ ಅದಕ್ಕಿನ ಎಲ್ಲೆಲ್ಲಿ ನಾವು ಆರ್ಟಿಕಲ್ಚರ್ ಕ್ರಾಪ್ಸು ಅಂದರೆ ಮತ್ತು ತರಕಾರಿ ಬೆಳೆಗಳನ್ನು ನಾವು ಹೆಚ್ಚೆಚ್ಚಾಗಿ ಬೆಳಿತೀವಿ, ತೋಟಗಾರಿಕೆ ಬೆಳೆಗಳಿರ್ಬೋದು, ತರಕಾರಿ ಬೆಳೆ ಆಗಿರ್ಬೋದು, ಸೊ ಇನ್ನಿತರ ನಾವು ಯಾವಾಗ ಕಂಟಿನ್ಯೂಸ್ಲಿ ನಾವು ಎಲ್ಲಿ ಒಂದು ಭೂಮಿಯಲ್ಲಿ ಒಂದು ಹಸಿ ಅಂಶ, ಒಂದು ನೀರಿನ ಅಂಶವನ್ನು ಎಲ್ಲಿ ನಾವು ಮೇಂಟೈನ್ ಮಾಡ್ಬೋದು, ಸೊ ಅಂತಹ ಪ್ರದೇಶಗಳಲ್ಲಿ ಇವುಗಳ ಉತ್ಪತ್ತಿ ಏನು ಆಗುತ್ತೆ, ಸೊ ಇವುಗಳ ಉತ್ಪತ್ತಿ ಜಾಸ್ತಿ ಆಗಿರುತ್ತೆ. ಇದರಲ್ಲಿ ಮುಖ್ಯವಾಗಿ ಇವತ್ತು ನಾನೇನು ಬೆವೇರಿಯಾ ಬೆಸಿಯಾನ ಅಂತ ಕರೆದೆ, ಸೊ ಇದ್ರದ್ದು ಲಕ್ಷಣ ಏನಪ್ಪ ಅಂತಂದರೆ, ಸೊ ನಾವು ಒಂದು ಟೈಮು ಈ ಒಂದು ಬೆವೇರಿಯಾ ಬೆಸಿಯಾನನ ನಾವು 2-3 ರೀತಿಯಲ್ಲಿ ನಾವು ಉಪಚರಿಸ್ಬೋದು. ಸೊ ಮೊದಲನೇದಾಗಿ ಈ ಬೆವೇರಿಯಾ ಬೆಸಿಯಾನನ ನಾವು ಸ್ಪ್ರೇನ ಕೂಡ ನಾವು ಯೂಸನ್ನು ಮಾಡ್ಬೋದು. ಸೊ ಅದನ್ನು ನಾವು 1 ಲೀಟ್ರಿಗೆ 4-5 ml ಹಂಗೆ ಮಿಕ್ಸ್ ಮಾಡ್ಕೊಂಡು ಸೊ ನಾವು ಸ್ಪ್ರೇ ಮಾಡಿದ್ದೆ ಆದರೆ, ಈ ಒಂದು ಮೆಜಾರಿಟಿ ಆಫ್ ಏನು ಈ ಒಂದು ಈ ಕಾಯಿ ಕೊರಕ ಹುಳ ಇರ್ಬೋದು ಅಥವಾ ಜಿಗಿ ಹುಳ ಇರ್ಬೋದು, ಸೊ ಅದೇ ರೀತಿ ಈ ಎಲೆ ಸುರುಳಿ ಮಾಡ್ತಕ್ಕಂಥ ಹುಳ ಇರ್ಬೋದು, ಸೊ ಇಂತಹ ಹುಳಗಳನ್ನು ನಾವು ನಿರ್ವಹಣೆಯನ್ನು ಮಾಡ್ಬೋದು. ಇನ್ನೊಂದು ರೀತಿ ಯಾವ ರೀತಿ ಉಪಚರಿಸ್ಬೋದು ಅಂತಂದರೆ, ನಾವು ಈ ಒಂದು ಜೈವಿಕ ಕೀಟನಾಶಕಗಳನ್ನು ಹೆಚ್ಚಾಗಿ ನಾವು ಏನು ಕೊಟ್ಟಿಗೆ ಗೊಬ್ಬರ ಇದೆ, ಸೊ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಕೂಡ ಅಂದರೆ ಸುಮಾರು 1-2 kg ಒಂದು ಬೆವರಿಯ ಬೆಸಿಯಾನನ್ನು 2-3 ಟನ್ ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಬೆಳೆ ಬೆಳೀತಿರ್ತೀವಲ್ಲ, ಸೊ ಅಂಥ ಪ್ರದೇಶಕ್ಕೆ ಉಪಯೋಗಿಸಿದ್ದೆ ಆದರೆ, ಸೊ ಅಲ್ಲೂ ಕೂಡ ಈ ಒಂದು ನಾವು ಕೀಟಗಳ ಹಾವಳಿಯನ್ನು ತಪ್ಪಿಸಬಹುದು. ಇದ್ರದ್ದು ಯಾವ ರೀತಿ ನಮಗೆ ಕೀಟ ಕಂಟ್ರೋಲ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತಂದರೆ, ಸೊ ನಾವು 1 ಟೈಮು ಈ ಒಂದು ಫಂಗಸ್ಸು ನಾವು ಸ್ಪ್ರೇ ಮಾಡಿದಿರ್ಬೋದು ಅಥವಾ ಮಣ್ಣಿಗೆ ಸೇರಿಸಿದ ತಕ್ಷಣ, ಸೊ ಇದು ಕೀಟಗಳ ದೇಹದ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಕೂತ್ಕೊಂಡಾಗ ಸೊ ಅಲ್ಲಿ ಆ ಕೀಟಗಳ ಸುತ್ತ ಇದು ಆವರಿಸುತ್ತೆ. ಸೊ ಆವರಿಸೋದ್ರಿಂದ ತನ್ನಿಂತಾನೇ ಈ ಒಂದು ಕೀಟ ಸತ್ತೋಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. 1. 2. ಇದ್ರದ್ದು ಇನ್ನೊಂದು ಪ್ರಮುಖ ಒಂದು ಉಪಯೋಗ ಏನಂತಂದರೆ, 1 ಟೈಮ್ ನೀವು ಸ್ಪ್ರೇ ಮಾಡಿದಾದ್ಮೇಲೆ ಸೊ ತನ್ನಿಂತಾನೇ ಅದು ನಮ್ಮ ಒಂದು ಈ ಒಂದು ಪರಿಸರದಲ್ಲಿ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ನೀವು ಮತ್ತೆ ಅದಕ್ಕೆ ಸಪ್ರೇಟಾಗಿ ಯಾವುದೇ ರೀತಿ ಮತ್ತೊಂದು ಸ್ಪ್ರೇ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಕಂಜಿನಿಯಲ್ ಎನ್ವೈರನ್ಮೆಂಟ್ ಇದ್ದರೆ ಅದಕ್ಕೆ ಬೇಕಾದಂತಹ ಒಂದು ಸೂಕ್ತ ಒಂದು ವಾತಾವರಣ ಕಂಡೀಷನ್ ಇದ್ರೆ ಸೊ ತನ್ನಿಂತಾನೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಹಂಗಾಗ್ಬಿಟ್ಟು ನಮಗೇನು ಈ ಕೀಟಗಳ ಆವಳಿಯನ್ನ ಅದು ಸಮಗ್ರವಾಗಿ ಒಂದು ಹತೋಟಿ ಮಾಡಲು ಇದು ಹೆಲ್ಪ್ ಮಾಡುತ್ತೆ. ಒಂದೇದಾಗಿ ಅದೇ ರೀತಿ ಮೆಟರಿಸಮ್ ಅನಿಸೋಪ್ಲಿ ಅಂತಿದೆ. ಸೊ ಇದು ಮುಖ್ಯವಾಗಿ ನಾವು ಉಪಯೋಗಿಸುವಂತಹದ್ದು ಭೂಮಿಯಿಂದ ಬರ್ತಕ್ಕಂತಹ ಕೆಲವೊಂದು ನೆಲದಲ್ಲೇ ಇರತಕ್ಕಂತಹ ಕೆಲವು ಕೀಟಗಳಿರ್ತವೆ. ಸೊ ಅದಕ್ಕೆ ಗೊಣ್ಣೆ ಹುಳು ಆಗಿರ್ಬೋದು ಅಥವಾ ಗೆದ್ದಲು ಹುಳು ಆಗಿರ್ಬೋದು. ಸೊ ಇಂತಹ ಒಂದು ಪ್ರಮುಖವಾಗಿ ಈ ಒಂದು ಮಣ್ಣಿನ ಒಳಗಡೆ ಇರತಕ್ಕಂತಹ ಒಂದು ಕೀಟಗಳನ್ನ ಕಂಟ್ರೋಲ್ ಮಾಡೋದು ಈ ಒಂದು ಮೆಟರಿಸಮ್ ರಿಲೇ ಇದು ಅನುಕೂಲ ಮಾಡಿಕೊಡುತ್ತೆ. ಸೊ ಇದನ್ನು ಕೂಡ ನಾನು ಹೇಳಿದಂಗೆ ನೀವು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಭೂಮಿಗೆ ಸೇರಿಸಕ್ಕಂತಹ ಒಂದು ಪ್ರಕ್ರಿಯೆಯನ್ನು ಮಾಡಿದ್ದೆ ಆದರೆ ಭೂಮಿಯಲ್ಲಿರ್ತಕ್ಕಂತಹ ಈ ಗೊಣ್ಣೆ ಹುಳು ಮತ್ತು ಈ ಒಂದು ಗೆದ್ದಲು ಹುಳುನ ನಿರ್ವಹಣೆಯನ್ನು ಕೂಡ ನಾವು ಚೆನ್ನಾಗಿ ಮಾಡಬಹುದು. ಅದೇ ರೀತಿ ಮೂರನೇ ಒಂದು ಪ್ರಮುಖ ಜೈವಿಕ ಕೀಟನಾಶಕ ಯಾವುದಪ್ಪ ಅಂದರೆ ವರ್ಟಿಸಿಲಿಯಂ ಲೆಕಾನಿ ಅಂತಂದು. ಸೊ ಇದು ಪ್ರಮುಖವಾಗಿ ಯಾವ ಯಾವ ರಸ ಇರತಕ್ಕಂತಹ ಹುಳುಗಳಿದ್ದಾವೆ ನಮಗೆ ಸಸ್ಯ ಏನು ಆಗಿರ್ಬೋದು ಅಥವಾ ಬಿಳಿ ನೊಣ ಆಗಿರ್ಬೋದು ಅಥವಾ ಥ್ರಿಪ್ಸ್ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಒಂದು ರಸ ಇರುವಂತಹ ಹುಳುಗಳ ಮೇಲೆ ಇದು ಚೆನ್ನಾಗಿ ಉಪಯೋಗ ಆಗ್ತಾ ಇದೆ. ಸೊ ಇದನ್ನು ಕೂಡ 1 ಲೀಟರ್ ನೀರಿಗೆ 5 ml ಅಂತ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಸ್ಪ್ರೇ ಮಾಡೋದ್ರಿಂದ ಈ ಒಂದು ಕೀಟದ ಒಂದು ಪ್ರಾರಂಭಿಕ ಹಂತದಲ್ಲಿ ಏನಿರುತ್ತೆ ಸೊ ಅಲ್ಲೇ ಕೂಡ ಅದನ್ನು ನಾವು ಸಂತತಿನ ನಾವು ರಿಡ್ಯೂಸ್ ಮಾಡಬಹುದು ಈ ಒಂದು ವರ್ಟಿಸಿರಿಮ್ ಲೆಕ್ಕನ ಯೂಸ್ ಮಾಡೋದ್ರಿಂದ. ಪ್ರಮುಖವಾಗಿ ಈ ಒಂದು ಮೂರು ಇವುಗಳನ್ನು ನಾವು ಈ ಒಂದು ಜೈವಿಕ ಕೀಟನಾಶಕಗಳನ್ನು ಯೂಸ್ ಮಾಡಬಹುದು. ಸೊ ಅದೇ ರೀತಿ ಇನ್ನೊಂದು ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸೈನಿಕ ಹುಳುವಿನ ಬಾಧೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಈ ಸೈನಿಕ ಹುಳುವಿನ ಬಾಧೆಗೂ ಕೂಡ ಮೆಟರಿಸಮ್ ರಿಲೇ ಅಂತ ಬರ್ತಾ ಇದೆ. ಸೊ ಅದನ್ನು ಕೂಡ ನಾವು 5 ml/L ಹಂಗೆ ಅಥವಾ ನಮಗೆ 1 ಎಕರೆಗೆ ಬೇಕಾಗಂತಹ ಇದರಲ್ಲಿ ನಾವು ಸ್ಪ್ರೇಯನ್ನು ಸಿಂಪಡಣೆಯನ್ನು ಮಾಡದೇ ಆದರೆ 4-5 ml/L ಮಿಕ್ಸ್ ಮಾಡ್ಕೊಂಡು ಸಿಂಪಡಣೆ ಮಾಡೋದ್ರಿಂದಲೂ ಕೂಡ ಈ ಒಂದು ಸೈನಿಕ ಹುಳುವನ್ನು ಕೂಡ ನಾವು ನಿರ್ವಹಣೆ ಮಾಡಬಹುದಾಗಿದೆ. ಪ್ರಮುಖವಾಗಿ ಏನು ಒಂದು ಅಂಶವನ್ನು ಗಮನಿಸ್ಬೇಕಪ್ಪ ಅಂತಂದರೆ ನಮಗೆ ಯಾವಾಗ ವಾತಾವರಣದಲ್ಲಿ ಒಂದು ತಂಪು ಆದ ಅಂಶ ಇರುತ್ತೆ ಅಂದರೆ ಹೆಚ್ಚಿಗೆ ಬಿಸಿಲು ಇರದಿರುತ್ತೆ ಮಳೆಗಾಲದಲ್ಲಿ ಈ ಒಂದು ಶಿಲೀಂದ್ರನಾಶಕಗಳ ಒಂದು ಸಂತತಿ ಬೇಗ ಉತ್ಪತ್ತಿ ಆಗುತ್ತೆ ಮತ್ತು ಕೀಟಗಳನ್ನು ಕಂಟ್ರೋಲ್ ಮಾಡಲು ಕೂಡ ಈ ಮಳೆಗಾಲದಲ್ಲಿ ಹೆಚ್ಚು ಉಪಯೋಗಕಾರಿಯಾಗಿವೆ ಇವೆಲ್ಲವೂ ಕೂಡ. ತಾವು ನೋಡಿರ್ತೀರಿ ಬಹಳಷ್ಟು ರೈತರ ಒಂದು ತಾಕಗಳಿಗೆ ತಾವು ಭೇಟಿ ಕೊಟ್ಟಿರ್ತೀರಿ. ನಮ್ಮ ರೈತರು ಏನೋ ಒಂದು ಹುಳ ಬಿದ್ದತೆ ಇಲ್ಲ ಏನೋ ಒಂದು ರೋಗ ಬಂದಿದೆ ಅಂದರೆ ಅದಕ್ಕೆ ರಾಸಾಯನಿಕಗಳನ್ನು ಅಥವಾ ಕೀಟನಾಶಕಗಳನ್ನು ಅಥವಾ ರೋಗನಾಶಕಗಳನ್ನು ಸಿಂಪಡಣೆ ಮಾಡಿರ್ತಾರೆ ಅಂದರೆ ಅದಕ್ಕೆ ಒಂದು ಮಿತಿ ಇರೋದಿಲ್ಲ ಅವರಿಗೆ. ಅವರ ಒಂದು ಮನಸ್ಸಿನಲ್ಲಿ ಏನಿದೆ ಬೇಗ ಹೋಗ್ಬೇಕದು ಇಷ್ಟೇ ಅವರ ಒಂದು ಮನಸ್ಸಿನ. ಹಾಗಾಗಿ ಅವ್ರಿಗೇನು ತಲೆಯಲ್ಲಿ ಏನಿರ್ತಂದ್ರೆ ಹೆಚ್ಚು ನಾವು ಅದಕ್ಕೆ ಬಳಸಿದಷ್ಟು ಅವು ಬೇಗ ಸಾಯ್ತೇವೆ ಹುಳ ಅಥವಾ ರೋಗ ಹೋಗುತ್ತೆ ಒಂದು ಅಂತ ಒಂದು ಅವ್ರ ಮನಸ್ಸಿನಲ್ಲಿರುತ್ತೆ. ಈ ಒಂದು ಜೈವಿಕ ಕೀಟನಾಶಕಗಳು ನಮ್ಮ ರೈತರು ಇವನ್ನು ಬಳಸೋದಾದರೆ ಯಾವ ರೀತಿ ಬಳಸಬೇಕು ಯಾವ ವಿಧಾನದ ಮುಖಾಂತರ ಎಷ್ಟು ಬಳಸಿದರೆ ಅದು ಅವರಿಗೆ ಲಾಭದಾಯಕ ಆಗುತ್ತೆ ಮತ್ತು ಅವರ ಕೃಷಿಯಲ್ಲಿ ಅದನ್ನು ಸರಿಯಾಗಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಸೊ ಮೊದಲನೇದಾಗಿ ನೀವು ಹೇಳದಂತೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಕೆಮಿಕಲ್ ಯೂಸೇಜ್ ಏನಂತ ಉಪಯೋಗಿಸುವಂಥ ಪ್ರಮಾಣ ದಿನಕ್ಕೆ ಗಣನೀಯವಾಗಿ ಹೆಚ್ಚಿಗೆ ಆಗ್ತಾ ಇದೆ. ಇದು ಯಾವ ರೀತಿ ಆಗ್ತಿದೆ ಅಂತಂದರೆ ಒಂದು ಉದಾಹರಣೆಗೆ ಹೇಳೋದಾದರೆ ನಾವು ಕ್ಯಾಬೇಜ್ ಬೆಳೆಯನ್ನು ಬೆಳಿತೀವಿ ಅಂತಂದರೆ ಸೊ ಅದಕ್ಕೆ ಕೀಟ ಇರಲಿ ಬಿಡಲಿ ಒಂದು ಕ್ರಾಪ್ ಕ್ಯಾಲೆಂಡರ್ ಅಂತ ಕರಿತೀವಿ. ಈ ಕ್ಯಾಬೇಜ್ನ ಬೆಳವಣಿಗೆಗೆ ಅನುಸಾರವಾಗಿ ಒಂದು ವಾರಕ್ಕೊಂದು ಟೈಮ್ ಸ್ಪ್ರೇ ಮಾಡಬೇಕು ಅಂದರೆ ವಾರಕ್ಕೊಂದು ಟೈಮು ಈ ಕೆಮಿಕಲ್ನ ಸ್ಪ್ರೇ ಮಾಡ್ತಕ್ಕಂತಹ ಒಂದು ಮೆಥಡ್ಡು ಎಲ್ಲ ರೈತರು ಕೂಡ ಒಂದು ಫಾಲೋ ಮಾಡ್ತಿದ್ದಾರೆ. 10-15 ದಿವಸಕ್ಕೆ ಒಂದೊಂದು ಸ್ಪ್ರೇ ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇದ್ದಾರೆ. ಈ ರೀತಿ ನಾವು ಸುಮ್ಮನೆ ನಮ್ಮ ಒಂದು ಇದನ್ನು ಉದಾಹರಣೆಗೆ ಹೇಳೋದಾದರೆ ಒಂದು ಕ್ಯಾಬೇಜ್ ಬೆಳೆ ಕಟಾವು ಮುಗಿಯೋದ್ರೊಳಗಾಗಿ ಸುಮಾರು 10-15 ಟೈಮ್ವರೆಗೂ ಕೂಡ ಈ ಒಂದು ಕೀಟನಾಶಕಗಳನ್ನು ಸ್ಪ್ರೇ ಮಾಡ್ತಕ್ಕಂಥ ಒಂದು ರೂಢಿ ಆಗ್ತಾ ಇದೆ. ಇದಕ್ಕೆ ಹಲವಾರು ಕಾರಣ ಇರ್ಬೋದು. ಒಂದು ರೈತ ಬಾಂಧವರಿಗೆ ಸರಿಯಾದಂತಹ ಮಾಹಿತಿಯ ಕೊರತೆ ಇರ್ಬೋದು ಅಥವಾ ಅವರಿಗೆ ಅವರಲ್ಲಿರ್ತಕ್ಕಂತಹ ಒಂದು ಒಂದು ಮನೋಭಾವ ಹೆಚ್ಚು ಕೆಮಿಕಲ್ನ ಯೂಸ್ ಮಾಡಿದರೆ ನಾವು ಹೆಚ್ಚು ಲಾಭ ಗಳಿಸ್ಬೋದು ಅನ್ನೋ ಒಂದು ಮನೋಭಾವ ಇರ್ಬೋದು. ಜೊತೆಗೆ ಇನ್ನೂ ಅನೇಕ ಕಾರಣಗಳಿಂದ ಈ ಒಂದು ರೂಢಿ ಪ್ರಾಕ್ಟೀಸ್ ಆಗ್ತಾ ಇದೆ. ಇದರಲ್ಲಿ ಒಂದು ಅಂಶ ಏನಂತಂದರೆ ನಾವು ಕೆಮಿಕಲ್ ಸ್ಪ್ರೇನ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ನೀಡ್ ಬೇಸ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಕೀಟ ಇರ್ಬೋದು ರೋಗಕ್ಕಿರ್ಬೋದು ಸೊ ಅದಕ್ಕೆ ಎಕನಾಮಿಕಲ್ ಥ್ರೆಶೋಲ್ಡ್ ಲೆವೆಲ್ ಅಂತ ಇರುತ್ತೆ. ಅದನ್ನ ನಾವು ಅವು ಎಲ್ಲ ಒಂದು ಕೀಟಗಳಿಗೂ ಕೂಡ ಅದರದೇ ಆದಂತಹ ಒಂದು ಒಂದೊಂದು ಲೆವೆಲ್ ಅಂತ ಇರುತ್ತೆ. ಸೊ ಅದನ್ನು ದಾಟಿದ ಆದ್ಮೇಲೆ ಮಾತ್ರ ನಮಗೆ ನಮ್ಮ ಮನುಷ್ಯರಿಂದ ಕಂಟ್ರೋಲ್ ಮಾಡ್ತಕ್ಕಂತಹ ಒಂದು ಅವಶ್ಯಕತೆ ಇರುತ್ತೆ. ಸೊ ಎಲ್ಲೋ ಒಂದು ಎಕರೆಯಲ್ಲಿ 1 ಅಥವಾ 2 ಅಥವಾ 1 4-5 ಹುಳ ಕಂಡ ತಕ್ಷಣ ಒಂದು ಸ್ಪ್ರೇ ಮಾಡಬೇಕು ಅನ್ನೋದು ತಪ್ಪು ಮನೋಭಾವ. ಇದು ನಮ್ಮ ಪರಿಸರದಲ್ಲಿ ಅನೇಕ ನಮಗೆ ಈ ಪರಭಕ್ಷಕ ಕೀಟಗಳಿದ್ದಾವೆ. ಸೊ ಅದೇ ರೀತಿ ಪ್ಯಾರಾಸಿಟೈಟ್ಸ್ ಅಂತ ಕರಿತೀವಿ, ಸೊ ಅಂತಹ ಜೀವಿಗಳಿದ್ದಾವೆ. ಸೊ ಅವು ನಮ್ಮ ಪರಿಸರದಲ್ಲಿ ಅವೇ ಈ ಒಂದು ಕೀಟಗಳನ್ನು ನಾವು ಹತೋಟಿಯನ್ನು ಮಾಡ್ತವೆ. ಇದನ್ನು ನಾವು ಅವಕ್ಕೆ ಅವಕಾಶ ಕೊಡದಂಗೆ ನಾವೇ ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡ್ತಾ ಹೋದ್ರೆ ಸೊ ಮುಂದಿನ ದಿನಗಳಲ್ಲಿ ನಾವು ಈಗೇನು ಸ್ಪ್ರೇ ಮಾಡ್ತಾ ಇದ್ರೆ ರೈತ ಬಂದವರು ಸೊ ಅಷ್ಟು ಸ್ಪ್ರೇ ಮಾಡಿದರೆ ಯಾವ ಹುಳನ್ನು ಕೂಡ ಕಂಟ್ರೋಲ್ ಆಗೋದಿಲ್ಲ. ಆ ಹುಳಕ್ಕೂ ಕೂಡ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಮತ್ತು ರಿಸರ್ಜೆನ್ಸ್ ಅಂತ ಕರಿತೀವಿ. ಅವು ಈ ಒಂದು ಕೀಟನಾಶಕಗಳ ಒಂದು ನಿರೋಧಕ ಶಕ್ತಿ ಅವುಗಳಲ್ಲೂ ಕೂಡ ಡೆವಲಪ್ ಆಗ್ತಾ ಇರುತ್ತೆ ಈ ರೀತಿಯ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ಅವಶ್ಯಕತೆ ಇದ್ದಲ್ಲಿ ಖಂಡಿತ ಈ ರಾಸಾಯನಿಕಗಳನ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ. ಬಟ್ ಪ್ರಾಥಮಿಕ ಹಂತದಲ್ಲಿ ನಾವು ಇವು ಜೈವಿಕ ಕೀಟನಾಶಕಗಳನ್ನ ನಾವು ಉಪಯೋಗಿಸುವುದರಿಂದ ಸೊ ಈ ಕೀಟನಾಶಕಗಳ ಉಪಯೋಗವನ್ನ ಪ್ರಮಾಣವನ್ನು ನಾವು ಗಣನೀಯ ಮಟ್ಟದಲ್ಲಿ ತಗ್ಗಿಸಬಹುದಾಗಿದೆ. ಅದರಲ್ಲೂ ಸ್ಪೆಷಲಿ ನಾನು ಈ ಮುಂಚೆ ಹೇಳಿರೋದಂಗೆ ಎಲ್ಲೆಲ್ಲಿ ಈ ಒಂದು ತೋಟಗಾರಿಕೆ ಬೆಳೆ ಬೆಳೀತಾ ಇದ್ದೀರಿ, ತರಕಾರಿ ಬೆಳೆ ಬೆಳೀತಾ ಇದ್ದೀರಿ, ಮತ್ತೆ ಇರಿಗೇಷನ್ ಅಂದ್ರೆ ಎಲ್ಲಿ ನಾವು ನೀರನ್ನ ನೀರಾವರಿ ಸಹಿತ ಒಂದು ಈ ಒಂದು ಬೆಳೆಯನ್ನ ಬೆಳೀತಾ ಇದೀವಿ, ಸೊ ಅಂತ ಕಡೆಗಳಲ್ಲಿ ಈ ಜೈವಿಕ ಕೀಟನಾಶಕಗಳು ಚೆನ್ನಾಗಿ ಈ ಒಂದು ಹುಳುಗಳನ್ನ ಕಂಟ್ರೋಲ್ ಮಾಡ್ತವೆ. ಸೊ ಅಂತ ಕಡೆಗಳಲ್ಲಿ ಖಂಡಿತ ರೈತ ಬಾಂಧವರು ಈ ಜೈವಿಕ ಕೀಟನಾಶಕಗಳನ್ನ ಉಪಯೋಗಿಸ್ಬೇಕು. ಅದೇ ರೀತಿ ಈ ಜೈವಿಕ ರೋಗನಾಶಕದ ಬಗ್ಗೆ ಹೇಳೋದಾದ್ರೆ ಈ ಜೈವಿಕ ನಾವು ಕೀಟ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಹೇಳಿದ್ವಿ, ಅದರಲ್ಲಿ ಉದಾಹರಣೆಗೆ ನಾವು ಬೇವೇರೆ ಬೆಸೇನೆ ಹೇಳಿದ್ವಿ, ಮೆಟ್ರೈಜಮ್ ನಿಜಪ್ಲೇ ಹೇಳಿದ್ವಿ, ಅದೇ ರೀತಿ ಮೆಟ್ರೈಜಮ್ ರಿಲೇ ಹೇಳಿದ್ವಿ, ಒಟಿಸಿಲಮ್ ಲೆಕ್ಕಾನಿವಿನ ಬಗ್ಗೆ ಮಾತಾಡಿದ್ವಿ. ಸೊ ಅದೇ ರೀತಿ ರೋಗಗಳ ಬಗ್ಗೆ ಹತೋಟಿ ಮಾಡೋದಾದ್ರೆ ನಮಗೆ ಪ್ರಮುಖವಾಗಿ ನಮಗೆ ಟ್ರೈಕೋಡರ್ಮ ಆರ್ಜಿಯಾನಮ್ ಅಂತ ಇದೆ. ಸೊ ಈ ಟ್ರೈಕೋಡರ್ಮ ಆರ್ಜಿಯಾನಮ್ ಇದು ಮುಖ್ಯವಾಗಿ ನಮ್ಮ ಮಣ್ಣಿನಿಂದ ಬರ್ತಕ್ಕಂತಹ ಅನೇಕ ರೋಗಗಳನ್ನು ತಡೆಗಟ್ಟುತ್ತೆ. ಸೊ ಇದನ್ನ ಒಂದು ಎಕರೆಗೆ ಒಂದು 2 kg ಈ ಒಂದು ಟ್ರೈಕೋಡರ್ಮ ಆರ್ಜಿಯಾನಮ್ನ ನಾವು ಒಂದು ಸುಮಾರು 2-3 tons ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಂಡು ನಾವು ಭೂಮಿಗೆ ಸೇರಿಸಿದ್ದೇ ಆದರೆ ಭೂಮಿಯಿಂದ ಬರ್ತಕ್ಕಂಥ ಅನೇಕ ರೋಗಗಳು ನಮಗೆ ರೂಟ್ ರಾಟ್ ಅಂತ ಕರಿತೀವಿ, ಅಂದರೆ ಈ ಬೇರು ಕೊಳೆ ರೋಗ ಆಗಿರ್ಬೋದು ಅಥವಾ ಹಣ್ಣು ಕೊಳೆ ರೋಗ ಆಗಿರ್ಬೋದು ಅಥವಾ ಸಡನ್ ಆಗಿ ನಮಗೆ ಅಂಗಮಾರಿ ರೋಗಗಳು ಅಂತ ಬರ್ತವೆ, ವಿಲ್ಟ್ ಆಗುತ್ತೆ, ಈ ರೀತಿ ಡ್ಯಾಂಪಿಂಗ್ ಆಫ್ ಅಂತ ಕರಿತೀವಿ. ಅಂದರೆ ಹೆಚ್ಚು ಎಲ್ಲೆಲ್ಲಿ ಒಂದು ಸಸ್ಯ ಒಂದುಗಳಿಗೆ ಒಂದು ಬೇರಿನ ಮುಖಾಂತರ ಮಣ್ಣಿನ ಮುಖಾಂತರ ಬರ್ತಕ್ಕಂತಹ ಅನೇಕ ರೋಗಗಳನ್ನು ನಾವು ಈ ಒಂದು ಟ್ರೈಕೋಡರ್ಮ ಉಪಯೋಗಿಸೋದ್ರಿಂದ ನಾವು ಈ ಒಂದು ಹತೋಟಿಯನ್ನು ಮಾಡ್ಬೋದು. ಸೊ ಅದೇ ರೀತಿ ಇನ್ನೊಂದು ಪ್ರಮುಖ ಒಂದು ಜೈವಿಕ ರೋಗನಾಶಕ ಅಂತಂದರೆ ನಮಗೆ ಸುಡಮಾನಸ್ ಫ್ಲೋರೆಸೆನ್ಸ್, ಇದನ್ನು ಕೂಡ ನಮ್ಮ ಈ ಒಂದು ಮಣ್ಣಿನಲ್ಲಿ ಬರ್ತಕ್ಕಂತಹ ನೆಮಟೋಡ್ಸ್ ಆಗಿರ್ಬೋದು. ಸೊ ಇಂಥವುಗಳನ್ನು ನಾವು ಹತೋಟಿ ಮಾಡಲು ಇವುಗಳನ್ನು ಸಮಗ್ರವಾಗಿ ನಮ್ಮ ಕೃಷಿಯಲ್ಲಿ ನಾವು ಉಪಯೋಗಿಸ್ಕೊಳ್ಳೋಂತಹ ಅವಶ್ಯಕತೆ ಇದೆ. ರೈತ ಬಾಂಧವರು ಇವುಗಳನ್ನು ನಾವು ಒಂದು ಟೈಮ್ ನಾವು ಉಪಯೋಗಿಸಿದ ನಂತರ ಇದರ ಸಂತತಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ನ್ಯಾಚುರಲಿ ಆಗಿ ನಮಗೆ ಕಂಟ್ರೋಲ್ ಆಗುತ್ತೆ. ಸೊ ಅದೇ ರೀತಿಯಾದಂತಹ ಒಂದು ಈ ರಾಸಾಯನಿಕಗಳನ್ನು ಉಪಯೋಗಿಸುವಂತಹ ಪ್ರಮಾಣನ ನಾವು ಆದಷ್ಟು ಕಡಿಮೆಯನ್ನ ಮಾಡಬಹುದು. ಈಗ ತಾವು ಹೇಳಿದ್ರಿ ರಾಸಾಯನಿಕ ಕೀಟನಾಶಕಗಳನ್ನು ಅಥವಾ ರಾಸಾಯನಿಕ ರೋಗನಾಶಕಗಳನ್ನು ಬಳಸೋದ್ರಿಂದ ಏನೆಲ್ಲ ಪರಿಣಾಮ ಆಗುತ್ತೆ ಅಂತೇಳಿ. ಅದೇ ರೀತಿ ಈಗ ಜೈವಿಕ ಪೇಡನಾಶಕಗಳನ್ನು ಬಳಸೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅಂತಲೇ ಹೇಳಿದ್ರೆ ಏನು ಲಾಭ ಆಗುತ್ತೆ ಅಂದ್ರೆ ಈಗ ಒಂದು ಭೂಮಿಯ ಫಲವತ್ತತೆ ಉಳಿಸೋದ್ರಲ್ಲಿರ್ಬೋದು ಅಥವಾ ಒಂದು ಖರ್ಚು ಕಡಿಮೆ ಮಾಡೋದ್ರಲ್ಲಿರ್ಬೋದು, ಜೈವಿಕ ಪೀಡನಾಶಕಗಳನ್ನು ಅಥವಾ ಜೈವಿಕ ರೋಗನಾಶಕಗಳನ್ನು ಬಳಸೋದ್ರಿಂದ ನಮ್ಮ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ. ಈ ಒಂದು ಜೈವಿಕ ಪೀಡನಾಶಕಗಳನ್ನು ಉಪಯೋಗಿಸೋದ್ರಿಂದ 2 ರೀತಿಯಾದಂಥ ಲಾಭ ಇರುತ್ತೆ, ಒಂದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ. ಪ್ರತ್ಯಕ್ಷವಾಗಿ ಹೇಳೋದಾದರೆ ಅಂದರೆ ನಮಗೆ ಅಲ್ಲೇ ಮೇಲ್ನೋಟಕ್ಕೆ ಗೊತ್ತಾಗೋದಾದರೆ, ಮೊದಲನೇದಾಗಿ ನಾವು ಈಗ ಕೃಷಿಗೆ ಈ ಒಂದು ಏನು ಕೀಟನಾಶಕಗಳನ್ನು ಉಪಯೋಗಿಸುವಂತಹ ಒಂದು ಏನು ಹಣಕಾಸಿನ ಒಂದು ಖರ್ಚೇನಿದೆ, ಸೊ ಅದನ್ನು ನಾವು ಗಣನೀಯವಾಗಿ ತಗ್ಗಿಸಬಹುದು. ನಮಗೆ ಇವತ್ತು ನಮ್ಮ ಮಾರ್ಕೆಟಲ್ಲಿ ಅನೇಕ ಕೀಟನಾಶಕಗಳು ಅತಿ ಹೆಚ್ಚು ರೇಟಲ್ಲಿ ಈಗ ಮಾರಾಟ ಆಗ್ತಿರೋದು ನಡೀತಾನೆ ಇದೆ. ಕೆಮಿಕಲ್ ಕೀಟನಾಶಕಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಜೈವಿಕ ಕೀಟನಾಶಕಗಳ ಒಂದು ಏನು ಒಂದು ಪ್ರೈಸ್ ಏನಿದೆ, ಸೊ ಅದು ಬಹಳ ಕಡಿಮೆ ಆಗಿರುತ್ತೆ ಒಂದದು. ಇನ್ನೊಂದು ಪರೋಕ್ಷವಾಗಿ ಏನು ಲಾಭ ಅಂತಂದರೆ, ರೈತ ಬಾಂಧವರಿಗೆ ನಾವು ಹೆಚ್ಚಾಗಿ ಈ ಒಂದು ಕೆಮಿಕಲ್ ಇರತಕ್ಕಂತಹ ಇನ್ಸೆಕ್ಟಿಸೈಡ್ನ ನಾವು ಕೃಷಿಯಲ್ಲಿ ಉಪಯೋಗಿಸೋದ್ರಿಂದ ಭೂಮಿಯ ಏನು ಒಂದು ಲವಣಾಂಶ ಜಾಸ್ತಿಯಾಗಿ ಈ ಸಸ್ಯಗಳಿಗೆ ಬೇಕಾಗ್ತಕ್ಕಂತಹ ಒಂದು ಏನು ಗೊಬ್ಬರವನ್ನು ತಗೊಳ್ಳೋಂಥ ಪ್ರಮಾಣ ಏನಿರುತ್ತೆ, ಸೊ ಅದು ಕುಂಠಿತಗೊಳ್ಳುತ್ತೆ. ಜೊತೆಗೆ ನಮ್ಮ ಏನು ಫುಡ್ ಸೈಕಲ್ ಅಂತ ಕರಿತೀವಿ, ನಾವೊಂದು ಫುಡ್ ಚೈನ್ ಅಂತ ಏನು ಕರಿತೀವಿ, ಸೊ ಅದರಲ್ಲಿ ಈ ಒಂದು ಕೆಮಿಕಲ್ ರೆಸಿಡ್ಯೂ ಅವು ನಮ್ಮ ಆಹಾರದಲ್ಲಿ ಸೇರಿಬಿಟ್ಟು ನಮಗೆ ಕೂಡ ಅದು ಅನೇಕ ಥರದಲ್ಲಿ ಅದರ ಮೇಲೆ ದುಷ್ಪರಿಣಾಮ ಆಗುತ್ತೆ. ಸೊ ಹಂಗಾಗಿ ಒಂದು 2 ರೀತಿಯಲ್ಲಿ ಕೂಡ ಅದು ಉಪಯೋಗ ಆಗಿದೆ. ಈ ಜೈವಿಕ ಪೀಡನಾಶಕಗಳು ಪರಿಸರಕ್ಕೆ ಪೂರಕವಾಗಿರೋದ್ರಿಂದ, ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಮಾಡದೇ ಇರೋದ್ರಿಂದ, ಜೊತೆಗೆ ನಿಮ್ಮ ಕೃಷಿ ಭೂಮಿಯ ಫಲವತ್ತತೆಯನ್ನು ಕಾಪಾಡಲು ಕೂಡ ಸಹಕಾರಿಯಾಗಿರೋದ್ರಿಂದ, ಸೊ ಈ ಒಂದು ಜೈವಿಕ ಪೀಡನಾಶಕಗಳನ್ನು ಮಾಡಬೇಕಾದಂಥ ಒಂದು ಅವಶ್ಯಕತೆ ಅತ್ಯಂತ ಅವಶ್ಯಕವಾಗಿದ್ದು, ಜೊತೆಗೆ ಈ ಒಂದು ಜೈವಿಕ ಪೀಡನಾಶಕಗಳನ್ನು ಎಲ್ಲಿ ಇಲ್ಲಿ ಸಿಗ್ತವೆ ಅಂತ ಹೇಳೋದಾದರೆ, ಸೊ ನಾವು ಇದನ್ನು ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರದಲ್ಲೂ ಕೂಡ ಸಿಗುತ್ತೆ. ಸೊ ಜೊತೆಗೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಕೂಡ ಸಿಗುತ್ತೆ. ಅದೇ ರೀತಿ ತೋಟಗಾರಿಕೆ ಇಲಾಖೆಗಳಲ್ಲೂ ಕೂಡ ಸಬ್ಸಿಡೈಸ್ಡ್ ಬೇಸಿಸಲ್ಲೂ ಕೂಡ ಈ ಒಂದು ಜೈವಿಕ ಕೀಟನಾಶಕಗಳನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಹಂಗಾಗ್ಬಿಟ್ಟು ನಿಮ್ಮೆಲ್ಲೆಲ್ಲಿ ನಿಮಗೆ ಅವಶ್ಯಕತೆ ಇದೆ, ಸೊ ಅಲ್ಲಿ ಖಂಡಿತ ಒಂದು ಕೆಮಿಕಲ್ ಇನ್ಸೆಕ್ಟಿಸೈಡ್ಸ್ನ ಉಪಯೋಗಗಳನ್ನು ಮುಂಚೆ ಸೊ ಪ್ರಾಥಮಿಕ ಹಂತದ ಒಂದು ಕೀಟಗಳ ನಿರ್ವಹಣೆಗೆ ಈ ಒಂದು ಜೈವಿಕ ಪೀಡನಾಶಕಗಳು ಅತ್ಯಂತ ಪೂರಕವಾಗಿದೆ ಎಂದು ಹೇಳಲು ಬಯಸ್ತೇನೆ. ಇತ್ತೀಚೆಗೆ ಒಂದು ಮಾತು ಕೇಳಿ ಬರ್ತಾ ಇದೆ, ನಮ್ಮ ರೈತರು ಸಾವಯವ ಅಳವಡಿಸ್ಕೊಳ್ಬೇಕು ಅಂತಂತೇಳಿ. ಅದರ ಒಂದು ಭಾಗವಾಗಿ ನಾವು ಈ ಜೈವಿಕ ಪೀಡನಾಶಕಗಳನ್ನು ಒಂದು ಬಳಕೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಈಗ ಸರ್ಕಾರನೂ ಈ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಿದೆ, ಅಂದರೆ ಸಾವಯವಕ್ಕೆ ಮರಳ್ರಿ, ಸಾವಯವ ಪದ್ಧತಿಗಳನ್ನು ಅಳವಡಿಸ್ಕೊಳ್ರಿ ಅನ್ನೋದ್ರ ಬಗ್ಗೆ. ಈ ಒಂದು ಜೈವಿಕ ಪೀಡನಾಶಕಗಳನ್ನು ನಾವು ಬಳಸೋದ್ರಿಂದ ಒಂದು ಕಡೆಯಿಂದ ನಮ್ಮ ಭೂಮಿ ಫಲವತ್ತತೆಯನ್ನು ಕಾಪಾಡ್ಬೋದು, ನಮ್ಮ ಖರ್ಚನ್ನು ಕಡಿಮೆ ಆಗುತ್ತೆ, ಮತ್ತು ಇವು ಪರಿಸರ ಸ್ನೇಹಿ ಒಂದು ಅಂಶ ಅಂತ ನಾವು ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರೆ, ಈ ಜೈವಿಕ ಪೀಡನಾಶಕಗಳು ಮತ್ತು ಅವುಗಳ ಬಳಕೆ, ಅವು ಕೃಷಿಯಲ್ಲಿ ಎಷ್ಟು ಮಹತ್ವ ಪಡ್ಕೊಂಡವೆ ಅನ್ನೋದ್ರ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಕೂಡ ಹಾಗೂ ಎಲ್ಲ ರೈತ ಬಾಂಧವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇದುವರೆಗೂ ಜೈವಿಕ ಪೀಡನಾಶಕಗಳು ಮತ್ತು ಕೃಷಿಗೆ ಅವುಗಳ ಮಹತ್ವ ಈ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಟಿಜಿ ಅವಿನಾಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿಸಿದ್ದಣ್ಣ. ಇದೀಗ ಕೇಳಿ ಸಾವಯವ ಕೃಷಿ ಪದ್ದತಿಯಲ್ಲಿ ಸಿರಿಧಾನ್ಯ ಕೃಷಿ ಹಾಗೂ ಬಳಕೆ. ಈ ಕುರಿತು ದಾವಣಗೆರೆ ತಾಲೂಕು ತೋಳಹುಣಸೆ ಗ್ರಾಮದ ಕೃಷಿಕ ಜಿಡಿ ಬಸವರಾಜಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಬಸವರಾಜಪ್ಪ ಅವರೇ. ನಮಸ್ತೆ ಬಸವರಾಜಪ್ಪ ಅವರೇ. ಈ ಒಂದು ಸಿರಿಧಾನ್ಯಗಳು ಅಂತಂದ್ರೆ ನೀವು ಸಾವಯವ ಕೃಷಿ ಪದ್ಧತಿಯಲ್ಲಿ ಯಾವ ಯಾವ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದೀರಾ? ಸಾವಯವ ಕೃಷಿ ಪದ್ಧತಿಯಲ್ಲಿ ನಾವು ಸಿರಿಧಾನ್ಯಗಳು ಅಂದ್ರೆ ಮೊದಲನೇದಾಗಿ ನವಣೆ, ಆಮೇಲೆ ಕೊರಲೆ, ಆರ್ಕ ಮತ್ತು ಸಾಮೆ, ಆಮೇಲೆ ಊದಲು, ಆಮೇಲೆ ಬರಗು. ಅದರ ಜೊತೆಯಲ್ಲಿ ನಾವು ಮೊದಲಿನಿಂದಲೂ ರಾಗಿಯನ್ನು ಬೆಳೀತಾ ಇದ್ದೀವಿ. ಮೊದಲನೇದಾಗಿ ಕೊರಲೆ. ಕೊರಲೆಯನ್ನು ಬಹಳ ಅದ್ಭುತವಾಗಿ ಬೆಳೀತಾ ಇದೆ. ಸಾವಯವ ಕೃಷಿ ಪದ್ಧತಿ ಅಳವಡಿಸೋದು ಯಾವ ರೀತಿ ಅಂದರೆ, ನಾವು ಭೂಮಿಯನ್ನು ಕೊಟ್ಟಿಗೆ ಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳನ್ನ ಹಾಕಿ ಭೂಮಿಯಲ್ಲಿ ಟ್ರೈಕೋಡರ್ಮ ಮತ್ತು ಸುಡಮಾನಸಿವನ್ ಬೆರೆಸಿದಂಥ ಗೊಬ್ಬರನ ಮೊದಲೇ ಚೆಲ್ಲಿಬಿಟ್ಟು ನಂತರ ಬಿತ್ತನೆ ಮಾಡಿ ಎಕರೆಗೆ 4 kg ಸಿರಿಧಾನ್ಯದ ಬೀಜಗಳು ಬೇಕು. ಸುಮಾರು 1.5 ಎಕರೆ ಭೂಮಿಯಲ್ಲಿ ನಮ್ಮ ಮನೆಗೆ ಆಗುವಷ್ಟನ್ನು ನಾವು ಎಲ್ಲ ಸಿರಿಧಾನ್ಯಗಳನ್ನು ಬೆಳ್ಕೊತಾ ಇದ್ದೀವಿ. ಅದು ಸಾವಯವ ಕೃಷಿಯಲ್ಲಿ ಏಕೆ ಬೆಳಿಬೇಕು ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳು ಜಾಸ್ತಿ ಆಗಿದ್ದಾವೆ. BP, ಶುಗರು ಮತ್ತು ಕೊರೋನಾ ಬಂದಂಥ ಟೈಮ್ನಲ್ಲೂ ಈಗ ಕಾಯಿಲೆಗಳಿಗೆ ತಕ್ಕನಾಗಿ ಕಷಾಯಗಳು ಮಾಡೋಕ್ಕೆ ಆಗಲಿ, ಆಮೇಲೆ ಗಂಜಿ ಮಾಡೋಕ್ಕೆ ಆಗಲಿ, ಸಿರಿಧಾನ್ಯಗಳ ಗಂಜಿ ಮತ್ತು ಇದರ ಉತ್ಪನ್ನಗಳನ್ನು ಊಟ ಮಾಡಿ ಅನ್ನ ಇದೆಲ್ಲ ಮಾಡಿ ಊಟ ಮಾಡೋದ್ರಿಂದ ಮನುಷ್ಯನಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ. ಇವತ್ತಿನ ದಿನ ಏನಾಗಿದೆ ಅಂದ್ರೆ, ರಾಸಾಯನಿಕದಲ್ಲಿ ಬೆಳೆದು ಇವು 3 ಐಟಮ್ ತಿಂತಾ ಇರೋದು, ಗೋಧಿ, ಭತ್ತ, ಜೋಳ, ಇವು 3ನೇ ತಿಂದು ತಿಂದು ಏನಾಗಿದೆ, ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿನೇ ಇಲ್ದಂಗಾಗಿದೆ. ಆ ರೀತಿಯಾಗಿರೋದ್ರಿಂದ ಇವತ್ತು ನಾವು ಸಿರಿಧಾನ್ಯಗಳ ಮೇಲೆ ಅವಲಂಬನೆ ಆಗಿದ್ದೀವಿ. ಸಮಗ್ರ ಕೃಷಿಯಲ್ಲಿ ಬೆಳಿಬೇಕು. ತೊಗರಿ ಒಂದು ಸಾಲು ಮತ್ತೆ ಸಿರಿಧಾನ್ಯದ ಯಾವ್ದಾರ ಒಂದು ಬೆಳೆ ಒಂದು 6 ಸಾಲು ಈ ತರ ಹಾಕಿಬಿಟ್ಟು ಬೆಳೆಯೋದ್ರಿಂದ 2 ಬೆಳೆಗಳು ಬರ್ತವೆ. ಈಗ ನಿಮ್ಮ ಭಾಗದಲ್ಲಿ ಸಾಕಷ್ಟು ನೀರಿನ ಒಂದು ಮೂಲ ಇದೆ ಅಂದ್ರೆ, ಇಲ್ಲಿ ಹೆಚ್ಚಾಗಿ ಭತ್ತ ಬೆಳೀತಾ ಇದಾರೆ, ಅದನ್ನೆಲ್ಲ ನೋಡಿ ನಾವು ಭತ್ತ ಬೆಳಿಬಹುದು ಅಂತ ಅನ್ಸ್ಬೋದಾಯ್ತು. ಅದರಲ್ಲೂ ನೀವು ಎಲ್ಲೇ ಒಂದ್ ಕಡೆ 1 ಎಕರೆ 1.5 ಎಕರೆನೋ ಸಿರಿಧಾನ್ಯ ಬೆಳಿಬೇಕಂತ ಯಾಕೆ ಮನಸ್ಸು ಮಾಡಿದ್ರ? ಸಿರಿಧಾನ್ಯವನ್ನ ಬೆಳೆಯೋದು ಅಂದ್ರೆ ನಮಗೆ ಈಗ ಊಟ ಮಾಡ್ಬೇಕನ್ನೋ ಒಂದು ಆಸೆಯಿಂದ ಪ್ರತಿಯೊಬ್ಬ ರೈತರು ಜಮೀನು ಇರೋದ್ರಲ್ಲೇ 1/2 ಎಕರೆ ಆಗ್ಲಿ 1 ಎಕರೆ ಆಗ್ಲಿ, ನಮ್ಮ ಜಮೀನು ಎಷ್ಟಿದೆಯೋ ಅಷ್ಟರಲ್ಲಿ ಒಂದು ಬೆಳೆನಾದ್ರೂ ನಾವು ಸಿರಿಧಾನ್ಯಗಳನ್ನ ಬೆಳೆದು ನಾವು ಊಟ ಮಾಡಬೇಕು, ಮತ್ತೆ ಮಿಕ್ಕಿದ್ದನ್ನ ಬೇರೆಯವರಿಗೆ ಮಾರಾಟ ಮಾಡೋ ಮೂಲಕನೋ ಅಥವಾ ನಮ್ಮ ಸ್ನೇಹಿತರ ಹತ್ರ ಕೊಟ್ಬಿಟ್ಟು ಮತ್ತೆ ಅವ್ರ ಹತ್ರ ಇರೋದನ್ನ ಇಸ್ಕೊಂಡು ಊಟ ಮಾಡೋದನ್ನ ನಾವು ಅವರಿಗೆ ಕಲಿಸ್ಬೇಕು. ಈಗ ಸಿರಿಧಾನ್ಯಗಳನ್ನ ಊಟ ಮಾಡೋದು ಪ್ರತಿಯೊಬ್ಬರು ರೂಢಿ ಮಾಡ್ಕೊಂಡಾಗ ಮನುಷ್ಯನಿಗೆ ಒಂದು ಚೆಂತ ಬರ್ತೈತಿ, ಚೆನ್ನಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ ಮನುಷ್ಯ. ನಾವೀಗ ಬರೀ ಈ ರಾಸಾಯನಿಕದಲ್ಲಿ ಬೆಳೆದಂತ ಅನ್ನ ಇದನ್ನೇ ಊಟ ಮಾಡಿಬಿಟ್ಟು ಇದಕ್ಕೆ ರೂಢಿ ಆಗಿರೋದ್ರಿಂದ ನಾವು ಈಗ ಹೊಸದಾಗಿ ತಿನ್ನಕ್ಕೆ ಆಗ್ಲಿಲ್ದಂತವ್ರಿಗೆಲ್ಲ ನಾವು ತಿನ್ಸ್ಬೇಕು, ಅದನ್ನ ಅವರು ಬೆಳೆಯುವಂತದೊಂದು ಉತ್ಸಾಹ ಬರಂಗೆ ಮಾಡ್ಬೇಕು ಅವರಿಗೆ. ಈಗ ನೀವು ಬೆಳೆಯಂತಹ ಸಿರಿಧಾನ್ಯಗಳ ಒಂದು ಬಿತ್ತನೆ ಬೀಜಗಳನ್ನ ಎಲ್ಲಿಂದ ತಂದು ಬಿತ್ತನೆ ಮಾಡ್ತೀರಾ? ಸ್ಟಾರ್ಟಿಂಗ್ ಅಲ್ಲಿ ಕೃಷಿ ಇಲಾಖೆಯಲ್ಲಿ 2 ವೆರೈಟಿ ಕೊಟ್ಟಿದ್ರು, ಕೊರಲೆ ಮತ್ತೆ ನವಣೆನ. ಇನ್ನು ಒಂದು ವಿದ್ಯಾನಗರದಲ್ಲಿ ಒಂದು ಸಾವಯವ ದೇಶಿ ಆಹಾರ ಧಾನ್ಯ ಅಂತ ಹೇಳಿ ಒಂದು ಮಾರಾಟ ಮಾಡ್ತಾ ಇದಾರೆ, ಅವ್ರ ಮೂಲಕ ಆರ್ಕ ಊದ್ಲು ಅವನ್ನೆಲ್ಲ ತರಿಸ್ಕೊಂಡು ನಾವು ಈಗ 2 ಬೆಳೆಯಿಂದ ಬೆಳೀತಾ ಇದ್ದಾವೆ. ಈಗ ಸಾಮಾನ್ಯವಾಗಿ ಸಿರಿಧಾನ್ಯಗಳು ಅಂತಂದ್ರೆ ಏನು, ಮಿಶ್ರವಾಗಿ ಬೆಳಿತೀರ ಏನು ಬೇರೆ ಬೇರೆ ಸಪರೇಟ್ ಕಾಲ್ ಎಕರೆ ಈ ತರ ಬೆಳಿತೀರ? ಕಾಲ್ ಎಕರೆ ಹಾಕ್ಬಿಟ್ಟು ಅದು ಸಪರೇಟ್ ಬೆಳಿತೀವಿ. ಕಟಾವ್ ಮಾಡೋದು ಹೆಂಗೆ ಅಂದ್ರೆ, ನಮಗೆ ಲೇಬರ್ ಸಿಕ್ಕಾಗ ಅದನ್ನ ಕಟಾವ್ ಮಾಡಿಸ್ತೀವಿ, ಮಿಷಿನ್ ಸಿಕ್ಕಾಗ ಮಿಷಿನ್ಗೆ ಹಾಕಿ ಇದು ಮಾಡ್ತೀವಿ. ಈಗ ನೀವು ಸಾಮಾನ್ಯವಾಗಿ ಸಾಕಷ್ಟು ಸಿರಿಧಾನ್ಯ ಬೆಳಿತೀರಪ್ಪ ಅಂದ್ರೆ ವರ್ಷದ ಯಾವ ಕಾಲದಲ್ಲಿ ಬೆಳಿತೀರಾ? ಒಂದ್ಸರಿ ಮುಂಗಾರಿನಲ್ಲಿ ಹಾಕಿದಾಗ ನಮಗೆ ಸ್ವಲ್ಪ ನೀರಾವರಿ ಏರಿಯಾ ಇರೋದ್ರಿಂದ ಮಳೆ ಜಾಸ್ತಿ ಕಾಡಿ ಬೆಳೆ ಕಟಾವಿಗೆ ಬಂದಾಗ ಕಲರ್ ಡಿಮ್ ಆಗುತ್ತೆ, ಆಮೇಲೆ ಕೆಲವೊಂದು ಸಿರಿಧಾನ್ಯಗಳು ನೆಲಕ್ ಬೀಳ್ತವೆ. ಕೊರಲೆ ಅವೆಲ್ಲ ಸ್ವಲ್ಪ ಹೆಚ್ಚಿಗೆ ಬೆಳೀತಾವ ಅಂದ್ರೆ ನೆಲಕ್ ಬೀಳ್ತತಿ, ಅವಾಗ ಸ್ವಲ್ಪ ನುಕ್ಸಾನ್ ಆಗೋದು ಇದು ಇರ್ತತಿ. ಅದಕ್ಕೆ ನಾವು ಅದು ಮಳೆಯ ನಂತರ ಬರೋ ತರ ಕಟಾವು ಮಾಡ್ಕೊಳಕ್ಕೆ ನಾವು ಇಲ್ಲಿ ಬೆಳೀತಾ. ಅಂದ್ರೆ ಹಿಂಗಾರಿಯಲ್ಲಿ ಜಾಸ್ತಿ ನೀವು ಬಿತ್ತನೆ ಮಾಡ್ತೀರಿ? ಹಿಂಗಾರಿಯಲ್ಲಿ ಜಾಸ್ತಿ ಮಾಡ್ತೀವಿ. ಹಿಂಗಾರಿಯಲ್ಲಿ ಬಿತ್ತನೆ ಮಾಡಿದ್ದು ನಮಗೆ ಅವಾಗ ಒಳ್ಳೆ ಕಾಳನು ಚೆನ್ನಾಗಿ ಬರ್ತೈತಿ. ಈಗ ಹಿಂಗಾರಿಯಲ್ಲಿ ಎಲ್ಲಾ ಸಿರಿಧಾನ್ಯಗಳನ್ನು ಬಿತ್ತನೆ ಮಾಡಿದ್ರೆ ಉತ್ತಮವಾಗಿ ಇಳುವರಿ ಕೊಡ್ತಾವ ಅಂತ ಹೇಳ್ತೀರಾ? ಆರಕ ಸ್ವಲ್ಪ ಇಳುವರಿಯಲ್ಲಿ ಕಡಿಮೆ ಆಗುತ್ತೆ. ಇನ್ನು ಸಾಮೆ ಆಮೇಲೆ ಊದ್ಲು ಬಹಳ ಚೆನ್ನಾಗಿ ಬರುತ್ತೆ ಬೇಸಿಗೆಯಲ್ಲಿ. ಬರಗು ಚೆನ್ನಾಗಿ ಬರುತ್ತೆ, ಕೊರಲೇನು ಚೆನ್ನಾಗಿ ಬರುತ್ತೆ. ಈಗ ಹಿಂಗಾರು ಅಂತಂದ್ರೆ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡ್ತಾರೆ? ನಮಗೆ ನೀರಿರೋದ್ರಿಂದ ನಾವು ಯಾವಾಗ ಬೇಕಾದ್ರೂ ಬಿತ್ತಬಹುದು. ನವೆಂಬರ್ ಡಿಸೆಂಬರ್ನಲ್ಲಿ ಬಿತ್ತಿದ್ರೆ ಒಳ್ಳೆ ಚೆನ್ನಾಗಿ ಬರುತ್ತೆ, ಉತ್ಕೃಷ್ಟವಾಗಿ ಬರ್ತದೆ. ಈಗ ಸಾಮಾನ್ಯವಾಗಿ ಸಿರಿಧಾನ್ಯಗಳು ಅಂತಂದ್ರೆ ಪ್ರತಿ ಒಂದು ಎಕರೆಗೆ ಎಷ್ಟು ಕೆಜಿ ಬಿತ್ತನೆ ಮಾಡ್ತೀರ? ಒಂದ್ ಎಕರೆಗೆ 4 ಕೆಜಿ ಆದ್ರೂ ಸಾಕು. ಈಗ ಬಿತ್ತನೆ ಮಾಡಕ್ಕೆ ಸ್ವಲ್ಪ ಇರುಸು ಮುರುಸು ಆತು ಅಂದ್ರೆ ಇನ್ನು 2 ಕೆಜಿ ಹೆಚ್ಚಿಗೆ ಮಾಡ್ಕೋಬಹುದು. ನಾವು ಸಾಲ ಸಣ್ಣವ್ ಮಾಡೋ ಅಥವಾ ಈ ಉಟ್ಬೇಕಾರನೆ ಎಡೆ ಕುಂಟೆಯಲ್ಲಿ ಹೋಗ್ತತಿ ಅಂತ ನಾವು ಇದು ಮಾಡೋದಾದ್ರೆ 6 ಕೆಜಿ ವರೆಗೂ ಬಿತ್ತಬಹುದು. 6 ಕೆಜಿ ನಂತರ ಬಿತ್ತಿದ್ರೆ ಬೆಳೆ ಸ್ವಲ್ಪ ವೀಕ್ ಆಕತಿ. ಅಂದ್ರೆ ಒಂದ್ 1 ಕ್ವಿಂಟಲ್ ದಾಯದಲ್ಲಿ ಬಿತ್ತನೆ ಮಾಡ್ತೀರಾ ನೀವು? ಶೇಂಗಾ ಬಿತ್ತದ ಏನಿದೆಯಲ್ಲ 1 ಕಾಲಡಿ ಅಥವಾ 1 ಅಡಿ 1.5 ಅಡಿ ಈ ತರ ಆಗ್ಲಾಗ ಬಿತ್ತನೆ ಮಾಡ್ಕೊಂಡು. ಅಂದ್ರೆ ಯಾವುದೇ ರೀತಿಯಾದಂತ ಒಂದು ತಳಗೊಬ್ಬರವಾಗಿ ನೀವು ರಾಸಾಯನಿಕ ಗೊಬ್ಬರ ಕೊಡೋದ್ ಬಿಟ್ಟು ಸಾವಯವ ಗೊಬ್ಬರ ಕೊಡ್ತಾ ಇದ್ದೀವಿ? ಸಾವಯವ ಗೊಬ್ಬರನೇ ಕೊಡ್ತೀವಿ. ಅದು ಎಷ್ಟೇ ಇಳುವರಿ ಬರಲಿ, ಕಡಿಮೆನೆ ಬರಲಿ ಜಾಸ್ತಿ ಬರಲಿ, ಆ ವಾತಾವರಣ ಈಗ ಅದು ಬೆಳೆ ಹೆಂಗೆ ಅಂದ್ರೆ ಒಂದು ಕೀಟ ರೋಗ ಬರ್ಲಿಲ್ದಂಗೆ ನಮ್ಮ ಒಂದು ಉಷ್ಣಾಂಶ ಶೀತ ಎರಡನ್ನೂ ಹೊಂದಿಕೊಂಡು ಬೆಳೆಯಂತ ಬೆಳೆ ಆಗಿರೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ ಆದ್ರೂ ಚಿಂತೆ ಇಲ್ಲ. ನಮಗೆ ಬೇಕಾಗಿರೋದು ಸಾವಯವದಲ್ಲಿ. ಈಗ ಗುಣಮಟ್ಟದ ಆಹಾರ ಸಿಗ್ಬೇಕಂತಂದ್ರೆ ನಾವು ಸಾವಯವದಲ್ಲೇ ಬೆಳೆಯೋದಲ್ಲೇನೆ ಗುಣಮಟ್ಟದ ಆಹಾರ ಬೇಕು ಅಂದ್ರೆ ಸಾವಯವದಲ್ಲೇ ಬೆಳಿಬೇಕು. ಆಮೇಲೆ ನಮಗೆ ಅದು ಊಟ ಮಾಡ್ಲಿಕ್ಕೆ ರುಚಿನೂ ಬರ್ತದೆ. ಅದಕ್ಕಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾವು ಸಾವಯವ ಆಸಕ್ತಿ ಇರೋದ್ರಿಂದ ಸಾವಯವದಲ್ಲೇ ಅದು ಎಷ್ಟೇ ಇಳುವರಿ ಬಂದ್ರೂ ತೃಪ್ತಿ ತಂದ್ಕೋಬೇಕು ನಾವು. ಈಗ ಸರಿ ಸುಮಾರು ಅಂತಂದ್ರೆ ಒಂದೊಂದ್ ಬೆಳಿಗ್ಗೆ ನೀವ್ ಎಷ್ಟು ಚೀಲ ಬೆಳೆದ್ರೆ? 6 ಚೀಲ ಬೆಳೆದ್ರಿ, ಸಾಮಿ 1 ಚೀಲ ಬೆಳೆದ್ರಿ, ನವಣೆ 1 ಚೀಲ ಬೆಳೆದ್ರಿ, ರಾಗಿ 1 ಚೀಲ ಬೆಳೆದ್ರಿ? ಈಗ ಕೊರಲೆಯಲ್ಲಿ ನಾವು ಫಸ್ಟ್ ಮಾಡಿದಾಗ ನಮಗೆ 4 ಚೀಲ ಬಂದಿತ್ತು ಒಂದ್ ಎಕರೆಗೆ. ನೆಕ್ಸ್ಟ್ ಸರಿ ನಮ್ಮ ಅನುಭವದ ಮೇಲೆ ಮಾಡ್ಕೊಂತ ಹೋದ್ಮೇಲೆ 6 ಕ್ವಿಂಟಲ್ ಬಂದಿದೆ ಕೊರಲೆ. ಆಮೇಲೆ ಇವು ಸಾಮೆ ಅವೆಲ್ಲ ಸ್ವಲ್ಪ 2-2.5 ಕ್ವಿಂಟಲ್ ಬರ್ತತಿ ಒಂದ್ ಎಕರೆಗೆ. ನವಣೆ ಒಂದ್ 3-4 ಕ್ವಿಂಟಲ್ ಬರುತ್ತೆ. ನಾವ್ ಹಾಕಿದ್ದು ಸ್ವಲ್ಪ ಸಣ್ಣ ತೆನೆ, ಅದು ಕರಿ ಕೆಂಪು ಮಿಶ್ರಿತ ತೆನೆ ಇರ್ತದೆ, ಅದು ಇಳುವರಿ ಸ್ವಲ್ಪ ಕಡಿಮೆ. ಇನ್ನೊಂದ್ ದೊಡ್ಡ ತೆನೆ ಇದೆ, ಅದು 4-5 ಕ್ವಿಂಟಲ್ ಬೆಳಿಬಹುದು. ರಾಗಿ ಅದು ಸಾವಯವದಲ್ಲೇ 10 ಕ್ವಿಂಟಲ್ ಬೆಳಿತೀವಿ. ಹೆಂಗೆ ಅಂದ್ರೆ ನಾವು ಒಂದ್ 2 ಲೋಡು ಕೊಟ್ಟಿಗೆ ಗೊಬ್ಬರನ ಭೂಮಿಗೆ ಮುಂಚೆನೆ ಎಕರೆಗೆ ಹಾಕಿಬಿಟ್ಟು ನಂತರ ನಾವು ಇದನ್ನ ಕಲ್ಟಿವೇಶನ್ ಮಾಡಿ ಬಿತ್ತನೆ ಮಾಡಿ ನಂತರ ಜೀವಾಮೃತ ಇವನ್ನೆಲ್ಲ ಮಾಡಿದಾಗ 10 ಕ್ವಿಂಟಲ್ ಬಂದೇ ಬರ್ತದೆ. ಈಗ ಪ್ರತಿ ವರ್ಷ ಸಿರಿಧಾನ್ಯಗಳು ಬೆಳಿಬೇಕಂತ ಹೇಳಿ 1-2 ಎಕರೆ ಮೀಸಲಿಟ್ಟಿದ್ರೆ ಭೂಮಿನ ಜಾಗನ ಬದಲಾವಣೆ ಮಾಡ್ಕೊಂತ ಮಾಡ್ತಾ ಇದೀವಿ. ಪ್ರತಿ ವರ್ಷನು ಇದ್ರಲ್ಲಿ ಹಾಕಿದ್ದು ಇನ್ನೊಂದ್ಸರಿ ಇನ್ನೊಂದ್ಸಲಿ ಹಿಂಗ್ ಹಾಕ್ಯಂತ ಮಾಡ್ತಾ ಇದ್ದಾರೆ. ಈಗ ನೀವು ಸಿರಿಧಾನ್ಯ ಬೆಳೆಯಂತದ್ನ ನೋಡಿ ಬೇರೆ ರೈತರು ನಾವು ಆತರ ಸಿರಿಧಾನ್ಯಗಳನ್ನ ಬೆಳೆದೆ ತಿನ್ಬಾರ್ದು ಅಂತ ಏನಾದ್ರು ಮುಂದೆ ಬಂದಾರ? ಈಗ ಬೇರೆ ಬೆಳೆಯಕ್ಕೆ ಇಷ್ಟಪಡ್ತಾರೆ, ಇಷ್ಟಪಟ್ಟು ಬೆಳೆಯಕ್ಕೆ ಅಂತ ಬೀಜಗಳನ್ನೆಲ್ಲ ಕೊಡ್ತೀವಿ. ಕೊಟ್ಟಾಗ ಏನ್ ಮಾಡ್ತಾರೆ, ಹಾಕಿಬಿಟ್ಟು ಅವ್ರು ಯಾವ್ದೋ ಒಂದ್ ಕಾರಣದಿಂದ ಒಂದಿಬ್ರು ಮೂವರು ಬೆಳೆಸಕ್ ಆಗ್ಲಿಲ್ಲ ಅವ್ರಿಗೆ, ಮತ್ತೆ ರಾಸಾಯನಿಕಕ್ಕೆ ಹೋಗ್ಬಿಡ್ತಾರೆ. ಈಗ ಏನಾಗಿದೆ ಅಂದ್ರೆ ರಾಸಾಯನಿಕದಲ್ಲಿ ಬೆಳೆದು ಅವ್ರಿಗೆ ರೂಢಿ ಆಗ್ಬಿಟ್ಟೈತಿ, ಅದು ಬೆಳೆ ಗಾಢ ಬರ್ಲಿಲ್ಲ ಅಂದ್ರೆ ರಾಸಾಯನಿಕಕ್ಕೆ ಹೋಗ್ಬಿಡ್ತಾರೆ. ನಮ್ ಕಡೆ ಏನಾಗಿದೆ ಅಂದ್ರೆ ನಮ್ ನೀರಾವರಿ ಏರಿಯಾದಲ್ಲಿ ಇಲ್ಲಿ ಭತ್ತ ಎಲ್ಲದನ್ನು ಈ ರಾಸಾಯನಿಕದಲ್ಲಿ ಬೆಳೆದ್ ರೂಢಿ ಆಗಿದೆಯಾ, ಬೇಗ ಬರ್ಬೇಕು ಅವ್ರಿಗೆ. ಅದಕ್ಕೆ ಅವ್ರಿಗೆ ಇಷ್ಟ ಅಷ್ಟು ಇದು ಮಾಡೋದಿಲ್ಲ. ಅದೇ ಊಟ ಮಾಡಕ್ ಕೊಟ್ರೆ ಎಲ್ಲರೂ ತಗೊಂಡು ಊಟ ಮಾಡ್ತಾರೆ ಕೊಟ್ರೆ. ಒಟ್ಟಾರೆ ಸಿರಿಧಾನ್ಯ ಬೆಳೆಯಂತ ರೈತರು ಬೇರೆನೂ ಇದಾರೆ ಇಲ್ಲಿ, ಇದಾರೆ ಅಂದ್ರೆ ರಾಸಾಯನಿಕದಲ್ಲಿ ಬೆಳೀತಾ ಇದ್ದಾರೆ. ಅವರು ರಾಸಾಯನಿಕದಲ್ಲಿ ಬೆಳೆಯಲ್ಲಿ ಆಸಕ್ತಿ ಮಾಡ್ತಾರೆ. ನಾವು ಅದನ್ನ ಮಾಡ್ಬೇಡ್ರಿ, ಇದನ್ನ ಮಾಡ್ರಿ ಅಂತ ಅವ್ರಿಗೆ ಫೋರ್ಸ್ ಮಾಡ್ತಾ ಇದೀವಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಗುಣಮಟ್ಟದ ನಮಗೆ ಆಹಾರ ಧಾನ್ಯಗಳು ಬೇಕಂದ್ರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಬೇಕು. ಅಂದ್ರೆ ಈ ಒಂದು ಸಿರಿಧಾನ್ಯಗಳಿಗೆ ಹೆಚ್ಚು ಗೊಬ್ಬರ ಅಷ್ಟೊಂದು ಬೇಕಾಗಲ್ಲ, ಮತ್ತೆ ಹೆಚ್ಚು ನೀರನ್ನು ಬೇಕಾಗಲ್ಲ. ಹೌದೌದು, ಸಿರಿಧಾನ್ಯಕ್ಕೆ ಏನಪ್ಪಾ ಅಂದ್ರೆ ಹೆಚ್ಚು ಕಡಿಮೆ ಒಂದ್ 20 ದಿವಸ ಆದ್ರೂ ಅದು ನೀರ್ ಇಲ್ಲದ್ರೂ ಬೆಳಿತೈತಿ, ಈ ರಾಸಾಯನಿಕ ಗೊಬ್ಬರ ಇಲ್ಲದ್ರೂ ಬೆಳಿತೈತಿ. ಮೊದಲೇ ನಮ್ಮ ಭೂಮಿ ಹಾಳಾಗಿದ್ರೆ ಸ್ವಲ್ಪ ಕಷ್ಟ, ಅದೇ ಫಲವತ್ತಾಗಿತ್ತು ಅಂದ್ರೆ ನಾವು ರಾಸಾಯನಿಕ ಗೊಬ್ಬರದಲ್ಲಿ ಏನ್ ಬರುತ್ತೋ ಅದೇ ಬೆಳೆನೆ ಬರುತ್ತಿದ್ದು. ಸ್ವಲ್ಪ ಹುಟ್ಟಿದಾಗ ಗಾಢ ಬೆಳವಣಿಗೆ ಆಗೋದಿಲ್ಲ ಅಷ್ಟೇ, ನಂತರ ದಿನಗಳಲ್ಲಿ 1 ನೀರು 2 ನೀರ್ ಕೊಟ್ವಿ ಅಂದ್ರೆ ತನ್ನಷ್ಟಕ್ಕೆ ತಾನೇ ಅದು ಭೂಮಿಯಾಗಿರೋದನ್ನೇ ಎಳ್ಕೊಂಡು ಬೆಳೆದ್ ಬಿಡ್ತೈತಿ. ಈಗ ನೀವು ಸಾಕಷ್ಟು ಸಿರಿಧಾನ್ಯಗಳನ್ನ ಬೆಳಿತೀರಪ್ಪ ಅಂದ್ರೆ ಯಾವ ರೀತಿ ಅವನ್ನ ಬಳಸಿಕೊಳ್ತೀರಾ ದಿನನಿತ್ಯ ನಿಮ್ಮ ಒಂದು ಅಡಿಗೆಯಲ್ಲಿ? ದಿನನಿತ್ಯ ಅಡಿಗೆಯಲ್ಲಿ ಅಂದ್ರೆ ನಾವು ಜೋಳದಲ್ಲಿ 10 ಸೇರು ಜೋಳಕ್ಕೆ ನಾವ್ ಏನ್ ಮಾಡ್ತೀವಿ, ಇದನ್ನ 3 ಕೆಜಿ ತನ ಹಾಕ್ತಿವಿ. ಯಾವ್ದೇ ಸಿರಿಧಾನ್ಯ ಇರ್ಲಿ 3 ಕೆಜಿ ಹಾಕ್ತಿವಿ. ಜೋಳಕ್ಕೆ 1 ಹಾಕಿದ್ರೆ ರಾಗಿಗೆ 1 ಹಾಕ್ತಿವಿ. ಈ ತರ ಮಿಶ್ರನು ಮಾಡ್ಕೊಂತೀವಿ. ಆಮೇಲೆ ಅಕ್ಕಿ ಮಾಡ್ತೀವಿ. ಈಗ ಒಂದ್ ಸ್ವಲ್ಪ ಈಗ ಉಪ್ಪಿಟ್ಟು ಮಾಡ್ಲಿಕ್ಕೆ ರವೆಯನ್ನು ಮಾಡಿಸ್ಕೊಂಡ್ ಬರ್ತಾ ಇದೀವಿ. ಇದು ನವಣೆ ಆಮೇಲೆ ಇದು ಕೊರಲೆಯಲ್ಲಿ ಎಲ್ಲಾ ಸಿರಿಧಾನ್ಯದಲ್ಲೂ ಮಾಡಬಹುದು. ಗಂಜಿ ಮಾಡಬಹುದು, ಪಾಯಸ ಮಾಡಬಹುದು, ಎಲ್ಲದರಲ್ಲೂ ಮಾಡಬಹುದು. ಅದು ರೂಢಿ ಮಾಡ್ಕೊಬೇಕು, ನಾವು ಮಾಡೋದ್ರಲ್ಲಿ ರೂಢಿ ಮಾಡ್ಕೋಬೇಕು. ಒಂದು ಲೋಟ ಅಕ್ಕಿ ಹಾಕಿದ್ರೆ